ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಇದು 102.6 ಮೆಗಾಹರ್ಟ್ಸ್ಗಳು. ಇದೀಗ ಸಮಯ 6:50 ಇದೀಗ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮಹಿಳಾ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ರೈತ ಮಹಿಳೆ ಟಿ ಸಿದ್ದಮ್ಮ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ರೈತ ಮಹಿಳೆ ಶ್ರೀಮತಿ ಟಿ ಸಿದ್ದಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಹಾಗೂ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಸಿದ್ದಮ್ಮರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸಿದ್ದಮ್ಮರ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಸರ್? ನಾವು 20 ವರ್ಷದಿಂದ ಮಾಡ್ತಾ ಇದೀವಿ ಸರ್ ಕೃಷಿ ಬದುಕು. ಮದುವೆ ಅದಕ್ಕಿಂತ ಮುಂಚೆ ಸರ್ ಓದ್ತಿದ್ವಿ ಸರ್, ನಾವು ಕೃಷಿ ಬದುಕು ಗೊತ್ತಿಲ್ಲ. ಮದುವೆ ಆದ್ಮೇಲಿಂದಾನು ಗಂಡನ ಮನೇಲಿ ಕೃಷಿ ಬದುಕೆಲ್ಲ ಮಾಡ್ತಿದ್ದೀವಿ ಸರ್. ಮೊದಲು ತವ್ರ ಮನೆಯಲ್ಲೂ ಕೃಷಿ ಬದುಕು ಮಾಡ್ತಾ ಇದ್ರ? ಮಾಡ್ತಿದ್ದೀವಿ ಸರ್, ಅಲ್ಲಿನು ಮಾಡ್ತಿದ್ದೀವಿ ಸರ್ ಕೃಷಿ. ಅಪ್ಪಾಜರೆಲ್ಲ ಏನೇನು ಕೃಷಿ ಬದುಕು ಕಳಿಸ್ಕೊಟ್ಟಿದ್ರು ಸರ್? ಹತ್ತಿ ಹಾಕ್ತಿದ್ರು, ತಿರ್ಗ ಶೇಂಗಾ ಹಾಕ್ತಿದ್ರು, ಅದೆಲ್ಲ ಕಳೆ ತೆಗೆಯೋದು, ಬೀಜ ಹಾಕೋದು, ಬೀಜ ಸುಲ್ದು ಎಲ್ಲ ಮಾಡೋದು ಎಲ್ಲ ಕಲ್ಸಿದ್ರು ಸರ್. ಕಲ್ಸಿದ್ರು. ನಂತರ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರ? ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರು. ಇಲ್ಲಿ ಗಂಡನ ಮನೆಯಲ್ಲಿ ಜಮೀನು ಎಷ್ಟು ಎಕರೆ ಇದೆಯಮ್ಮ? ಸರ್ 6 ಎಕರೆ ಇದೆ. 6 ಎಕರೆ ಇದೆ. ನೀರಾವರಿನ ಬೆದ್ಲ? ನೀರಾವರಿ ಸರ್. ನೀರಾವರಿ. ಏನೇನು ಬೆಳೆಗಳು ಬೆಳಿತೀರಾ ಸರ್? ಹತ್ತಿನೂ, ಶೇಂಗಾ, ನವಣೆ, ಮೆಕ್ಕೆಜೋಳ, ರಾಗಿ, ತಿಂಬಜೋಳ, ಮೆಕ್ಕೆಜೋಳ ಎಲ್ಲ ಬೆಳಿತೀವಿ. ಎಲ್ಲ ಬೆಳಿತೀರ. ಯಾವ ರೀತಿ ಇಳುವರಿ ಬರ್ತಾ ಐತೆ? ಚೆನ್ನಾಗಿ ಬರ್ತಿದೆ ಸರ್. ಗೊಬ್ಬರ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಳೆ ಬೆಳೆ ಆದ್ರೆ ಚೆನ್ನಾಗಿ ಬರ್ತಿತ್ತೆ ಸರ್. ಈ ವರ್ಷ ಏನೇನು ಬೆಳೆಗಳು ಹಾಕಿದ್ರ? ಈ ವರ್ಷ ತೊಗರಿ ಹಾಕಿದೀವಿ ಸರ್. ತೊಗರಿ ಹಾಕಿದೀವಿ, ನವಣೆ ಹಾಕಿದೀವಿ. ಯಾಕೆ ತೊಗರಿ ಬೆಳಿಬೇಕನ್ನಿಸ್ತು ಸರ್? ಬೇಳೆ ರೇಟ್ ಆಗಿದಾವಲ್ಲ, ಅದು ಒಂದ್ ವರ್ಷ ಹಾಕಿದ್ದು ಇನ್ನೊಂದ್ ವರ್ಷ ಬೇರೆ ಮಾಡಿದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ ಸರ್, ಫಸಲು ಚೆನ್ನಾಗಿ ಬರುತ್ತಂತ. ಹೋದ ವರ್ಷ ಹತ್ತಿ ಹಾಕಿದ್ವಿ ಸರ್, ಈ ವರ್ಷ ತೊಗರಿ ಹಾಕಿದ್ವಿ ಸರ್. ಅಂದ್ರೆ ಒಂದೇ ತರ ಬೆಳೆಗಳು ಬೆಳೆಬಾರ್ದು, ಬೆಳೆ ಪರಿವರ್ತನೆ ಮಾಡ್ಬೇಕು ಅಂತ. ಆತರ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಚೆನ್ನಾಗಿ ಇಳುವರಿ ಬರುತ್ತಂತ ಮಾಡಿದೆ ಸರ್. ತೊಗರಿ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. ಅಂದ್ರೆ ಮಳೆ ಎಲ್ಲ ಯಾವ ರೀತಿ ನಡೆಸ್ತಾ ಇದೆ ಈ ವರ್ಷ? ಸ್ವಲ್ಪ ಲೇಟ್ ಆಗಿ ಬಂತ ಸರ್, ಆದ್ರೂ ಚೆನ್ನಾಗಿದೆ ಸರ್. ತೊಗರಿ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಬೆಳೆ ಬರುತ್ತೆ ಅನ್ನೋ ನಿರೀಕ್ಷೆ ಐತೆ? ನಿರೀಕ್ಷೆ ಇದೆ ಸರ್. ನಿರೀಕ್ಷೆ ಐತೆ. 6 ಎಕರೆಲ್ಲೂ ತೊಗರಿ ಹಾಕಿದಿರ? 4 ಎಕರೆ ತೊಗರಿ ಹಾಕಿದೀವಿ ಸರ್, 2 ಎಕರೆ ನವಣೆ ಹಾಕಿದೀವಿ ಸರ್. ನವಣೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಶುಗರ್ ಸ್ವಲ್ಪ ನಮ್ಮ ಮನೇಲಿ ಶುಗರ್ ಎಲ್ಲ ಟಚ್ ಆಯ್ತಲ್ಲ ಸರ್ ಮನೇಲೆಲ್ಲ, ಅದಕ್ಕೆ ನಮ್ಮ ಅವರಿಗೆಲ್ಲ ಶುಗರ್ ಇದೆಯಲ್ಲ, ಅದಕ್ಕೆ ನಾವು ಬೇರೆ ಹತ್ರ ಕೊಂಡ್ಕೊಂಡ್ಬರೋದಕ್ಕಿನ ಹೊಲ ಇದೆ ನಮ್ದೇ, ಬೆಳೆ ಮಾಡ್ಕೊಳ್ಳೋಣ ಅಂತ ನವಣೆ ಇದೆ ಹಾಕಿದೀವಿ ಸರ್. ಅಂದ್ರೆ ಈ ಸಿರಿಧಾನ್ಯಗಳು ನವಣೆ ಊಟಕ್ಕೆ ಬಳಸೋದ್ರಿಂದ ಸಾಕಷ್ಟು ಅನುಕೂಲ ಅಂತೀರ? ಅನುಕೂಲ ಸರ್. ಸಜ್ಜೆ ಕೂಡ ಹಾಕ್ತಿವಿ, ಸಜ್ಜೆ ಕೂಡ ಬೆಳಿತೀವಿ ಸರ್. ನೀವು ನವಣೆ ಜಾಸ್ತಿ ಊಟ ಮಾಡಿದ? ರಾತ್ರಿ ಟೈಮ್ ನವಣಕ್ಕಿಯನ್ನು ಊಟ ಮಾಡಿ. ಊಟ ಮಾಡ್ತೀರ? ಅದು ಒಳ್ಳೇದಮ್ಮ ಆರೋಗ್ಯಕ್ಕೆ. ಒಳ್ಳೇದು. ಅಲ್ಲಿ ಎಷ್ಟು ವರ್ಷದಿಂದ ಉಪಯೋಗಿಸ್ತಾರೆ ನವಣಕ್ಕಿನ ಸರ್? ಅಲ್ಲಿ 15 ವರ್ಷದಿಂದ ನವಣೆ ಹಾಕ್ತಿವಿ ಸರ್. ವರ್ಷ ನಮ್ಮ ಶುಗರ್ ಬಂದೈತಲ್ಲ ನಮ್ಮ ಅವರಿಗೆ, ಅದಕ್ಕೆ ನಾವು ಕೊಂಡ್ಕೊಳ್ಳೋದೇನಂತೇಳಿ ವರ್ಷನೂ ಹಾಕ್ತಿವಿ ಸರ್. ಒಂದ್ ವರ್ಷ ಬಿಡಲ್ಲ ಸರ್ ವರ್ಷ. ನಾವು ಹೊರಗಡೆಯಿಂದ ಕೊಂಡ್ಕೋಬೇಕಂದ್ರೆ ತುಂಬಾ ರೇಟ್? ತುಂಬಾ ರೇಟ್ ಸರ್. ಅದು ಸಿರಿ ಉತ್ಪನ್ನ ಅಂತ ಬಂದಿದಾವಲ್ಲ ಇವಾಗ, ಸ್ವಲ್ಪ ರೇಟ್ ಅಲ್ಲ, ಅದಕ್ಕೆ ನಾವೇ ಬೆಳೆಕೊಂಡ್ರೆ ನಮ್ಗೆ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟಾದ್ರೂ ಆಗ್ಲಿ ಅಂತ ಕೊಂಡ್ಕೊಳ್ಳೋದಕ್ಕಿನಂತ ಬೆಳಿತೀವಿ ಸರ್. ಪ್ರತಿ ವರ್ಷ ಎಷ್ಟು ಬೆಳಿತೀರ ನವಣೆನ ಸರ್? 5 ಪ್ಯಾಕೆಟ್ ಆಗಿದ್ದು ಸರ್ ಹೋದ ವರ್ಷ, ಈ ವರ್ಷ 2 ಪಟ್ಟಿಗೆ ಹಾಕಿದೀವಿ. ಆಗುತ್ತೆ ನೋಡ್ಬೇಕು ಸರ್ ಅದು ಮಳೆ ಬೆಳೆ ಆದ್ರೆ ನೋಡಿ. ನವಣೆನ ಅದನ್ನ ಸಂಸ್ಕರಣೆ ಮಾಡಿ ಅಕ್ಕಿ ಮಾಡೋದ್ ಹೆಂಗ್ ಮಾಡ್ತೀರ? ಮೊದ್ಲು ನವಣೆ ಬಿತ್ತಿದ್ರೆ ಕಳೆ ತೆಗೆದು ಅದಕ್ಕೆ ಬಂದ್ಮೇಲೆ ಅದು ಕೊಯ್ದು ಅದನ್ನ ಬಡ್ದು ನಾವೀಗ ಒಂದು ಕೆಳಗಡೆ ತಾಡ್ಪಲ್ ಹಾಕೊಂಡು ಬಡ್ದು ತೂರಿ ಸಪ್ರಿಸಿ ಎಲ್ಲ ಮಾಡ್ಕೊಂಡು ಪ್ಯಾಕೆಟ್ನಲ್ಲಿ ಹಾಕೊಂಡ್ರೆ ಮತ್ತೆ ನಮ್ಗೆ ಅಕ್ಕಿ ಬೇಕಾದಾಗ ದಿನಕ್ಕೆ ಹಾಕಿಸ್ತೀವಿ ಸರ್. ಅದು ನಾವು ಬೇರೆ ಈ ಭತ್ತ ಅನ್ನಕ್ಕಿನ ಒಳ್ಳೇದು ಅಂತೀರ ಆಹಾರ? ಒಳ್ಳೇದು ಸರ್ ಆಹಾರ. ಆದ್ರೆ ಮಕ್ಳು ತಿನ್ನಲ್ಲ ಸರ್, ಅವ್ರಿಗೇನು ಗೊತ್ತಿಲ್ಲ ಅಲ್ಲ ಮಕ್ಳಿಗೆ ಇದು ತಿಂದ್ರೆ ಏನು ಒಳ್ಳೇದು ಇದು ಅಂತ. ಸ್ವಲ್ಪ ಚೆನ್ನಾಗಿರೋದಂದ್ರೆ ನಾ ಮತ್ತೆ ಮಕ್ಳು ಕೇಳ್ತಾರ ಸರ್ ಅಟ್ಯಾಕ್. ನೀವು ಸ್ವಲ್ಪ ರೂಢಿ ಮಾಡ್ಬೇಕು ಮಕ್ಳಿಗೆ ಅದು ಒಳ್ಳೆ ಆಹಾರ. ಬೇರೆ ಬೇರೆ ಈಗ ನವಣೆಯಲ್ಲಿ ಬರೀ ಅನ್ನ ಒಂದೇ ಅಲ್ಲ, ಬೇರೆ ಬೇರೆ ಪಲಾವ್ ಮಾಡ್ತೀವಿ ಸರ್. ನವಣೆಯಲ್ಲಿ ಪಲಾವ್ ಮಾಡಿದ್ರೆ ತಿಂತಾರ ಸರ್, ಬಿಸಿಬೇಳೆ ಭಾತು ಉಪ್ಪಿಟ್ಟು ಅಂತ ಮಾಡಿದ್ರೆ ತಿಂತಾರ ಸರ್. ಬರೀ ಅನ್ನ ಮಾಡಿದ್ರೆ ಬೇರೆ ಅಕ್ಕಿಯನ್ನ ಹೆಂಗ್ ಮಾಡ್ತೇವ್ ಮಾಡಿದ್ರೆ ತಿನ್ನಲ್ಲ ಸರ್, ಅದ್ರಲ್ಲಿ ಏನ್ ತರಕಾರಿ ಹಾಕಿ ಏನಾದ್ರು ಸ್ವಲ್ಪ ಕಲರ ಏನಾದ್ರು ಅಡಾಕ್ಷನ್ ಮಾಡಿದ್ರೆ ತಿಂತಾರೆ ಸರ್. ತಿಂತಾರೆ. ಮತ್ತೆ ಕೃಷಿ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘದಲ್ಲಿನೂ ಕಾರ್ಯನಿರ್ವಹಿಸ್ತೀವಿ ಅಂತಂದ್ರಿ. ಎಲ್ಲ ನೀವು ಈ ಸ್ವಸಹಾಯ ಸಂಘ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತಮ್ಮ? ಸ್ವಸಹಾಯ ಸಂಘ ಮಾಡ್ಕೊಂಡು 12 ವರ್ಷ ಆಯ್ತು ಸರ್. 12 ವರ್ಷ. ಯಾಕೆ ಈ ತರ ಸಂಘಗಳು ಮಾಡ್ಕೋಬೇಕಂತ? ಸಂಘಗಳು ಮಾಡ್ಕೊಂಡ್ರೆ ಹೆಣ್ಮಕ್ಳಿಗೆ ಧೈರ್ಯ ಬರುತ್ತೆ ಸರ್. ಬ್ಯಾಂಕ್ ವ್ಯವಹಾರ ಏನು ಗೊತ್ತಿದ್ದಿಲ್ಲ ಮೊದ್ಲೆಲ್ಲ, ಬರೀ ಹೊಲ್ದಕ್ ಹೋಗೋದು, ಮನೆಗೆ ಬರೋದು, ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ ಗೊತ್ತಿತ್ತು ಸರ್. ಈ ಸಂಘಗಳು ಬಂದಾಳಿಂದ ಒಂದ್ ಸ್ವಲ್ಪ ಹೆಣ್ಮಕ್ಳು ಮುಂದ ಚೆನ್ನಾಗಿ ಬ್ಯಾಂಕ್ ಅಲ್ಲಿ ಹೋಗೋದು, ವ್ಯವಹಾರದ್ದು ಸೈನ್ ಮಾಡೋದು, ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಹೊರಗಡೆ ಹೋದ್ರೆ ಹೇಗಿರ್ಬೇಕು, ಶಿಸ್ತು ಎಲ್ಲ ಕಲ್ತಿದೀವಿ ಸರ್. ಸಂಘದಿಂದ ಬಹಳ ಉಪಯೋಗ ಮಾಡ್ಕೊಂಡಿದ್ದೀವಿ, ಬಹಳ ಉಪಯೋಗ ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ಸೇರಿ ಸಂಘ ಮಾಡಿದ್ರ? ಸರ್ 10 ಜನ ಸೇರಿ ಸಂಘ ಮಾಡಿದ್ವಿ. 10 ಜನ ಸೇರಿ ಸಂಘ ಮಾಡಿದ್ರೆ ಪ್ರತಿ ವಾರ ಕಲಿತೀರ? ಪ್ರತಿ ವಾರ 20 ರೂಪಾಯಿ ಕಟ್ತೀವಿ ಸರ್ ಉಳಿತಾಯ. ಅದರಿಂದನು ಹಣ ಅದರಲ್ಲಿ ತಿಂಗಳಿಗಿಷ್ಟು 1,000 ನಮ್ಗೆ ಎಷ್ಟು ಬೇಕಷ್ಟು ತಗೊಂಡು ತಿಂಗಳಿಗಿಷ್ಟು ಬಡ್ಡಿ ಕಟ್ಕೊಂಡು ತಗೊಂಡು ಮಾಡ್ತೀವಿ ಸರ್. ಅಂದ್ರೆ ಪ್ರತಿ ವಾರ 20 ರೂಪಾಯಿ ಮಹಿಳೆಯರು ಉಳಿತಾಯ ಮಾಡದಂತ ಮುಂದೆ ಸಾಕಷ್ಟು ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ಅಂತ ಮಾಡಿದ್ವಿ. ಮಹಿಳಾ ಸ್ವಸಹಾಯ ಸಂಘದಲ್ಲಿ ಇನ್ನು ಬೇರೆ ಏನಾದ್ರೂ ಕಾರ್ಯಚಟುವಟಿಕೆಗಳು ಮಾಡ್ತಾ ಇದ್ರ? ಬರೀ ಹಣ ಕಟ್ಟಿ ತಗೊಂಡ್ ಅಷ್ಟೇ ಮಾತ್ರ? ಇಲ್ಲ ಸರ್, ಅದ್ರ ದುಡ್ಡು ತಗೊಂಡು ಸ್ವೀಟ್ ಐಟಮ್ ನಮ್ಗೆ ಏನ್ ಬರುತ್ತೆ ಅದು ರೊಟ್ಟಿ ಮಾಡೋದನ್ನು ಎಲ್ಲ 10 ಜನನು ಸೇರಿ ರೊಟ್ಟಿ ಮಾಡೋದು, ಸ್ವೀಟ್ ಚಕ್ಲಿ ಮಾಡೋದು, ರವೆ ಉಂಡೆ, ಒಟ್ಟು ಎಲ್ಲ ಸ್ವೀಟ್ ಐಟಮ್ ಎಲ್ಲ 10 ಐಟಮ್ ಮಾಡ್ತೀವಿ ಸರ್. ಒಂದಿನಕ್ಕೆ 10 ಜನನು ಸೇರ್ಕೊಂಡು ಒಬ್ಬೊಬ್ರು 5-5 ಕೆಜಿ ಇಂದ ಮಾಡ್ತೀವಿ ಸರ್. 8-10 ಐಟಮ್ ಮಾಡ್ತೀವಿ ಸರ್. ಅಂದ್ರೆ ನಾವು ಬರೀ ಹಣ ಉಳಿತಾಯ ಮಾಡೋದಲ್ದ್ರೆ ಈ ತರ ಒಂದು ಉಪಕಸಬುಗಳನ್ನು ಅಳವಡಿಸಿಕೋಬಹುದು ಅಂತೀರಾ? ಹ್ಮ್ ಸರ್, ಮಾಡ್ತೀವಿ ಸರ್. ಇದಕ್ಕೆಲ್ಲ ದವಸ ಧಾನ್ಯಗಳು ಎಲ್ಲಿಂದ ತಗೊಂಬತ್ತಿರ? ಇವನ್ನೆಲ್ಲ ಚಕ್ಲಿ ಕೋಡ್ಬಳೆ ಇವನ್ನೆಲ್ಲ ಮಾಡ್ತೀವಿ ಅಂತಂದ್ರೆ ಅದಕ್ಕೆಲ್ಲ ಅಂಗಡಿಯಲ್ಲಿ ತರ್ತೀವಿ ಸರ್. ಅಂಗಡಿಯಲ್ಲಿ ತಗೊಂಬರ್ತೀರಾ? ಕಿರಣ್ ಅಂಗಡಿಯಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ತಗೊಂಬಂದು ಕಡಿಮೆ ಸಿಗುತ್ತಂತ ಮಾಡ್ತೀವಿ ಸರ್. ಮಾಡ್ತೀರಾ? ಏನೇನು ಉತ್ಪನ್ನಗಳು ಮಾಡ್ತೀರಮ್ಮ? ಸರ್, ನಾವು ಚಕ್ಲಿ ಮಾಡ್ತೀವಿ, ಗಾರ್ಗೆ ಅಂತ ಮಾಡ್ತೀವಿ, ರವೆ ಉಂಡೆ ಮಾಡ್ತೀವಿ, ಕರ್ಜಿಕಾಯಿ ಮಾಡ್ತೀವಿ, ಕೊಬ್ಬರಿ ಚೀನ ಮಾಡ್ತೀವಿ, ಶೇಂಗಾ ಉಂಡೆ ಮಾಡ್ತೀವಿ, ಕೊಬ್ಬರಿ ಬರ್ಫಿ ಮಾಡ್ತೀವಿ, ಜೋಳದ ರೊಟ್ಟಿ ಮಾಡ್ತೀವಿ, ಸಜ್ಜೆ ರೊಟ್ಟಿ ಮಾಡ್ತೀವಿ, ಹಪ್ಪಳ ಮಾಡ್ತೀವಿ, ಉಪ್ಪಿನಕಾಯಿ ಮಾಡ್ತೀವಿ. ವೆರಿ ಗುಡ್. ಹ್ಞೂ ಸರ್, ಎಲ್ಲ ಥರದ್ದು ಮಾಡ್ತೀವಿ ಸರ್. ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರ, ಲವು, ಶುಂಠಿ ಪುಡಿ, ಅರಿಶಿನ ಪುಡಿ, ಅರಿಶಿನ ಕೊಂಬು ತಂದು ಕುಟ್ಟಿ ಪುಡಿ ಮಾಡಿ ಪ್ಯಾಕ್ ಮಾಡ್ತೀವಿ ಸರ್. ಮಾರ್ತೀವಿ ಸರ್ ಸಂತೆಯಲ್ಲಿ, ಅಂಗಡಿಗಳಿಗೆ ಮಾಡ್ತೀವಿ ಸರ್. ಅವಕ್ಕೆಲ್ಲ ಯಂತ್ರಗಳು ಏನಾದ್ರು ಬೇಕಾಗುತ್ತೆ? ತಂದಿದೀವಿ ಸರ್, ಯಂತ್ರಗಳು ಕೂಡ ಮಿಷಿನ್ ತಂದಿದೀವಿ ಸರ್. ಈಗ ರೊಟ್ಟಿ ಮಾಡೋ ಮಿಷಿನ್, ರೊಟ್ಟಿ ಮಾಡೋ ಮಿಷಿನ್, ತಿರ್ಗಾ ಸೀಲಿಂಗ್ ಮಿಷಿನ್ ತಂದಿದೀವಿ ಸರ್, ಕವರ್ ಸೀಲ್ ಮಾಡೋ ಮಿಷಿನ್ ತಂದಿದೀವಿ, ಎಲ್ಲ ತಂದ್ಕೊಂಡಿದೀವಿ ಸರ್. ಎಲ್ಲ ನೀವು ಮಹಿಳೆಯರು 10 ಜನ ಸೇರ್ಕೊಂಡು ಮಾಡ್ತೀವಿ? 10 ಜನ ಸೇರ್ಕೊಂಡು ಮಾಡ್ತೀವಿ ಸರ್. ಜಮೀನಲ್ಲಿ ಏನಾದ್ರು ಕೆಲಸ ಇದ್ರೆ? ಜಮೀನಲ್ಲಿ ಕೆಲಸ ಮಾಡ್ಕೊಂಬಂದು ಮಾಡ್ತೀವಿ ಸರ್. ಮಾಡ್ಕೊಂಬಂದು ಮಾಡ್ತೀರ? ಯಾವ ಸಮಯದಿಂದ ಯಾವ ಸಮಯದಲ್ಲಿ ಮಾಡ್ತಾರ? ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ, ಮನೇಲಿ ಅಡಿಗೆ ಮಾಡ್ಕೊಂಡು ಸ್ಕೂಲಿಗೆ ಕಳಿಸಿ, ಅವ್ರನ್ನ ಅದನ್ನ 8 ಗಂಟೆಯಿಂದ 11 ಗಂಟೆ ತಕ ಹೊಲಕ್ಕೆ ಹೋಗ್ಬರ್ತೀವಿ ಸರ್. 11 ಗಂಟೆಗೆ ಬಂದು ಎಲ್ಲ ಸೇರ್ಕೊಂಡು 5 ಗಂಟೆ ತಕ ಮಾಡ್ತೀವಿ ಸರ್. 5 ಗಂಟೆಯಿಂದ ಮತ್ತೆ ಹೊಲದಲ್ಲಿ ಕೆಲಸ ಇದ್ರೆ ಹೊಲದಕ್ಕೆ ಹೋಗ್ತೀವಿ ಸರ್. 5 ಗಂಟೆ ಸಾಯಂಕಾಲ ಬಂದು 7 ಗಂಟೆಗೆ ಬಂದು ಅಡಿಗೆ ಮಾಡ್ತೀವಿ ಸರ್. ಮಾಡಿದ್ದೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಅಲ್ಲೇ ಸುತ್ತಮುತ್ತ ತಾಲೂಕು, ಮೊಳಕಾಲ್ಮೂರು, ರಾಮ್ಪುರ, ಎಲ್ಲ ಹಳ್ಳಿಗಳಲ್ಲಿ ತಗೊಂಡಿರ್ತಾರೆ ಸರ್. ಅಂಗಡಿಯಲ್ಲಿ ಅಂಗಡಿಗೆಲ್ಲ ತಗೊಂತ ಇದಾರೆ. ನೀವೇ ತಗೊಂಡೋಗಿ ಕೊಡ್ಬೇಕಾ? ಇಲ್ಲ ಸರ್, ಅವ್ರಾಗಿ ಕಲ್ಲಿದ್ರೆ ನಾವೇ ಕೊಟ್ಟು ಬರ್ತೀವಿ ಸರ್. ಅವ್ರಾಗ ಬಂದು ತಗೊಂಡೋದ್ರೆ ಒಳ್ಳೇದು ಸರ್. ನಾವೇ ಹೋಗ್ಬೇಕಂದ್ರೆ ನಾವೇ ಹೋಗ್ತೀವಿ ಸರ್. ನೀವೇ ಹೋಗ್ಬೇಕಂದ್ರೆ ಖರ್ಚು ಬರುತ್ತೆ. ಪ್ರತಿ ದಿವಸ ಎಷ್ಟು ಈ ತರ ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತಾರೆ? 10 ಜನ ಸೇರಿ ಒಂದು 20 ಕೆಜಿ ಮಾಡ್ತೀವಿ ಸರ್. 20 ಕೆಜಿ ಅಷ್ಟು ಮಾಡ್ತೀರಾ? 20 ಕೆಜಿ ಮೇಲೆ ಮಾಡ್ತೀವಿ ಸರ್. ಇದ್ ಮಾಡಿದ್ದು ಬೇಗ ಖರ್ಚಾದ್ರೇನೋ ಪರವಾಗಿಲ್ಲ, ಹಂಗೆ ಉಳಿದ್ಬಿಟ್ರೆ ತುಂಬಾ ಲಾಸ್ ಆಗುತ್ತೆ ನಿಮ್ಗೆ ಸರ್. ನಾವು ಹುಳಿಯಂಗೆ ಮಾಡಲ್ಲ ಸರ್, ಯಾಕಂದ್ರೆ ಉಳಿದ್ರು ಕೂಡ ನಾವು ಸೇರಿರ್ತೇವಲ್ಲ, ಅವ್ರೇ ಮನೆಯಲ್ಲಿ ವೇಸ್ಟ್ ಆಗ್ಬಾರ್ದು ಅದನ್ನಂತೇಳಿ ಅವ್ರಿಗೆ 1 ಕೆಜಿ ಕೊಟ್ಬಿಡ್ತೀವಿ ಸರ್. ಅವ್ರಿಗೆ ಕೊಡ್ತೀವಿ ಸರ್. ಕೊಡ್ತೀರಾ? ಈಗ ಯಾವ್ದೇ ಒಂದು ಉತ್ಪನ್ನ ಮಾಡ್ಲಿಕ್ಕೆಲ್ಲ ಖರ್ಚು ಎಷ್ಟು ಬರುತ್ತೆ? ನಿಮ್ ನಂತರ ಮಾರಾಟ ಮಾಡಿದಾಗ ಎಷ್ಟು ಉಳಿತಾಯ ಆಗುತ್ತೆ ನಿಮ್ಗೆ? ಸರ್, ಖರ್ಚು ಒಂದಿನಕ್ಕೆ ಏನಿಲ್ಲ ಅಂದ್ರೆ 5,000 ರೂಪಾಯಿ ಎಲ್ಲ ರೇಷನ್ ತಂದ್ರದೆಲ್ಲ ಮಾಡ್ತೀವಿ ಸರ್. ಅದ್ರಲ್ಲಿ ಎಲ್ಲರಿಗೂ ಅವ್ರಿಗೆಲ್ಲ ಕೂಲಿ ಕೊಟ್ಟು ನಮಗೆ 500 ರೂಪಾಯಿ ಉಳಿತದೆ ಸರ್. ಒಂದಿನಕ್ಕೆ ಸಿಲಿಂಡರ್ ಇಂದು ಎಲ್ಲ ತೆಗೆದು ಒಂದು 500 ರೂಪಾಯಿ 1,000 ರೂಪಾಯಿ ಉಳಿತದೆ ಸರ್. ಮಾರಾಟ ಆದಂಗೆ ಸರ್. ಇದೆಲ್ಲ ನೀವು ಮಹಿಳೆಯರೆಲ್ಲ ಸೇರಿ ಮಾಡಿಬಿಟ್ಟು ಅದ್ರ ಬಂದಿರತಕ್ಕಂಥ ಲಾಭನ ಎಲ್ಲರೂ ಸಮನಾಗಿ ಹಂಚ್ಕೊಂತಾರೆ? ಹೆಂಗ್ ಮಾಡ್ತೀವಿ? ಇಲ್ಲ ಸರ್, ನಾವು ಒಂದೇ ಹಾಕಿದೀವಿ ಸರ್ ಅದಕ್ಕೆ ದುಡ್ಡು. ನಾವು ಅವ್ರಿಗೆ ಕೂಲಿ ಅಂತ ಕೊಡ್ತೀವಿ ಸರ್. ಅಂದ್ರೆ ನೀವೊಬ್ಬರೇ ನಡೆಸ್ತಾ ಇದ್ರ? ನಾವೊಬ್ಬರೇ ನಡೆಸ್ತಾ ಇದೀವಿ ಸರ್. ನಡೆಸ್ತಾ ಇದ್ರ? ಬೇರೆ ನಿಮ್ ಸಂಘದ ಹೆಣ್ಮಕ್ಳನ್ನೆಲ್ಲ ಕೂಲಿ ಹೆಂಗ್ ಕರ್ಕಂತಾರೆ ಸರ್? ಕೂಲಿ ಎಷ್ಟು ಕೊಡ್ಬೇಕು ಕೂಲಿ ಪ್ರತಿ ದಿವಸ ಅವ್ರಿಗೆ? ಬೆಳಿಗ್ಗೆ 10 ಗಂಟೆಗೆ ಬಂದು 5 ಗಂಟೆಗೆ ಹೋಗ್ತಾರೆ ಸರ್. 150 ರೂಪಾಯಿ ಕೂಲಿ ಕೊಡ್ಬೇಕು. 150 ರೂಪಾಯಿ ಕೊಡ್ಬೇಕು. ಬಂಡವಾಳ ಎಲ್ಲ ನೀವೇ ಹಾಕೋದ? ಬಂಡವಾಳ ನಾವೇ ಹಾಕ. ನೀವೇ ಹಾಕೋದು? ಅದ್ ಮಾರಾಟ ಮಾಡ್ಬೇಕಾದ್ರೆ ನಿಮ್ಮೊಬ್ರಿಗೆ ಮತ್ತೆ ಕಷ್ಟ ಅನ್ಸೋದಿಲ್ವಾ ಅಷ್ಟೊಂದು ಉತ್ಪನ್ನಗಳೆಲ್ಲ ಮಾರಾಟ ಮಾಡ್ಬೇಕಲ್ಲ? ನಾವು ಕರ್ಕೊಂತೀವಿ ಸರ್ ನಮ್ಮ ಅಣ್ಣವ್ರನ್ನ, ಗಾಡಿ ಇದೆಯಲ್ಲ ನಮ್ಮಣ್ಣವ್ರು, ನಮ್ಮಣ್ಣವ್ರನ್ನ ಕರ್ಕೊಂಡು ಮಾರಾಟ ಮಾಡ್ತೀವಿ ಸರ್. ಎಲ್ಲಿ ಕೇಳ್ತಾರೆ ಅಲ್ಲಿ ಕೊಟ್ಟು ಬರ್ತೀವಿ. ಕೊಟ್ಬರ್ತೀವಿ. ಸಾಕಷ್ಟು ಅಂಗಡಿಯೆಲ್ಲ ತಗೊಳ್ತಾರೆ? ತಗೊಳ್ತಾರೆ ಸರ್. ತಗೊಳ್ತಾರೆ. ಅದೇ ಯಾವತ್ತು ನಿಮ್ಗೆ ಉಳಿಯೋದಿಲ್ಲ? ಲಾಸ್ ಆಗಿಲ್ಲ. ಲಾಸ್ ಆಗಿಲ್ಲ. ಉಳಿಯಲ್ಲ ಸರ್. ಆತರ ತಗಬೇಕು ಉತ್ಪನ್ನಗಳು ಉಳಿದಂಗೆ ಅಂತಂದ್ರೆ ಅದನ್ನ ಗುಣಮಟ್ಟ ಕಾಪಾಡಬೇಕಾಗತ್ತೆ. ಯಾವ ರೀತಿ ಗುಣಮಟ್ಟ ಕಾಪಾಡ್ತೀರ? ಗಾಳಿ ಹೋಗ್ದಂಗೆ ಕವರ್ ಡಬ್ಬದಲ್ಲಿ ಹಾಕಿ ಮುಚ್ಚಿಕ್ಕಿರ್ತೀವಿ ಸರ್. ಸ್ವಲ್ಪ ಕೆಂಪಿರುವಂಗ ಹತ್ತದಂಗೆ ಎಲ್ಲ ಸುತ್ತ ಬರ್ದು ಇಡ್ತೀವಿ ಸರ್. ಮೂರ್ ದಿನ ನಾಲ್ಕು ದಿನದೊಳಗೆ ಅದನ್ನ ಮಾರಾಟ ಮಾಡ್ತೀವಿ ಸರ್. ಒಂದು ವಾರ ಇರಲ್ಲ ಸರ್ ಅದು, ಏನಾದ್ರೂ ಮಾಡಿರೋದು ಒಂದು ಮೂರ್ ದಿನ ನಾಲ್ಕು ದಿನದೊಳಗೆ ಮಾರಾಟ ಮಾಡ್ತೀವಿ ಸರ್. ಈಗ ಗುಣಮಟ್ಟದ ಉತ್ಪನ್ನಗಳು ತರಬೇಕಾಗತ್ತೆ, ಒಳ್ಳೆ ದವಸ ಧಾನ್ಯಗಳು ತರಬೇಕು, ಒಳ್ಳೆ ಎಣ್ಣೆ ತರಬೇಕು, ಒಳ್ಳೆ ಅದಕ್ಕೆಲ್ಲ ಮೆಟೀರಿಯಲ್ ಹಾಕಿದ್ರೆ ಮಾತ್ರ ಒಂದು ಗುಣಮಟ್ಟದವಾದ ಉತ್ಪನ್ನಗಳು ಉತ್ಪಾದನೆ ಆಗುತ್ತೆ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ? ಒಳ್ಳೆ ಉತ್ಪನ್ನಗಳನ್ನ ತಗೊಂಡು ಅಂಗಡಿಯಲ್ಲಿ ಒಳ್ಳೆ ಉತ್ಪನ್ನಗಳನ್ನ ತಗೊಂಡು ಬಂದು ಮಾಡ್ತೀವಿ ಸರ್. ಮಾಡ್ತೀರಾ? ಅವಾಗ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ನಿಮಗೆ. ಖರ್ಚು ಬಂದ್ರೆ ಒಂದ್ 50 ರೂಪಾಯಿ ರೇಟ್ ಮಾಡ್ತೀವಿ ಸರ್, ಜಾಸ್ತಿ ಮಾಡ್ತೀವಿ ಸರ್. ಒಳ್ಳೆ ಉತ್ಪನ್ನ ಹಾಕಿ ಮಾಡಿದೀವಿ, ರೇಟ್ ಮೊದಲನೇ ಆ ರೇಟೇ ತಗೊಳಕಾಗಲ್ಲ, ಕೊಡಕ್ ಆಗಲ್ಲ. ನಾವು ಸ್ವಲ್ಪ ಚೆನ್ನಾಗಿ ಉತ್ತಮ ಒಳ್ಳೆ ಇದ್ರಲ್ಲಿ ಮಾಡಿದ್ವಿ ತಗೊಳ್ರಿ ಅಂತ ಹೇಳ್ತೀವಿ ಸರ್. ತಗೊಳ್ತಾರ ಸರ್, ಒಳ್ಳೆ ಇದ್ರ ಮಾಡಿ ಅಂದ್ರೆ ತಗೊಳ್ತಾರ ಸರ್. ಆರೋಗ್ಯ ಮುಖ್ಯ ಅಲ್ಲ, ಆರೋಗ್ಯ ಅದಕ್ಕೆ ತಗೊಂತಾರ. ಯಾವ ಉತ್ಪನ್ನ ಜಾಸ್ತಿ ನಿಮಗೆ ಖರ್ಚಾಗತ್ತಮ್ಮ ನಿಮ್ ಮಾಡೋದ್ರಲ್ಲಿ? ಚಕ್ಲಿ ಖರ್ಚಾಗುತ್ತೆ, ಚಕ್ಲಿ ಖರ್ಚಾಗುತ್ತೆ, ರೊಟ್ಟಿ ಖರ್ಚಾಗುತ್ತೆ, ಮಸಾಲ ಪುಡಿನೂ ಖರ್ಚಾಗುತ್ತೆ ಸರ್. ಮಸಾಲ ಪುಡಿನೂ ಖರ್ಚು, ರೊಟ್ಟಿ ಮಸಾಲ ಪುಡಿ, ಚಟ್ನಿ ಪುಡಿನೂ, ಚಟ್ನಿ ಪುಡಿನೂ ಮಾಡ್ತೀವಿ ಸರ್. ಮಾಡ್ತೀರಾ? ಶೇಂಗಾ ಚಟ್ನಿ ಪುಡಿ ಮಾಡ್ತೀವಿ ಸರ್. ಅದೇ ಧರ್ಮಸ್ಥಳದ ಒಂದು ಗ್ರಾಮಾಭಿವೃದ್ಧಿ ಸಂಸ್ಥೆ ಜೊತೆಗೆ ಏನಾದ್ರೂ ಒಡನಾಟ ಇಟ್ಕೊಂಡಿದ್ರ ನೀವು ಸರ್? ಬಹಳ ಅದರಿಂದ ಸರ್, ನಾವು ಅದರಿಂದನೂ ಮುಂದೆ ಬಂದಿದೀವಿ ಸರ್. ರೂಟ್ ಸೈಡ್ ಸಂಸ್ಥೆಯಲ್ಲಿ ಹೋಗಿದ್ದೀವಿ ಸರ್, ಅಲ್ಲಿ ತರಬೇತಿ ಕೊಟ್ಟಿದ್ರು ಮೊಳಕಲ್ಮೂರಲ್ಲಿ ಬಂದು, ಅದರಲ್ಲಿ ಬಹಳ ಕಲ್ತಿದ್ದೀವಿ ಸರ್. ರೂಟ್ ಸೈಡ್ ಸಂಸ್ಥೆಯಿಂದನೂ ಬಹಳ ಕಲ್ತಿದ್ದೀವಿ, ಧರ್ಮಸ್ಥಳ ಸಂಘದಿಂದನೂ ಕರೆಸಿದ್ರು. ಅದರಲ್ಲಿ ಎಲ್ಲ ಹಪ್ಪಳ ಉಪ್ಪಿನಕಾಯಿ ಮಸಾಲ ಪುಡಿಗಳು ಅವೆಲ್ಲ ಮಾಡೋದು ಅಲ್ಲೇ ಸರ್ ಕಲ್ತಿದ್ದೆ ನಾನು. ಇವೆಲ್ಲ ಇನ್ನಿದ್ದ ಸ್ವೀಟ್ ಚಕ್ಲಿ ಅವೆಲ್ಲ ನಾವು ಮಾಡೋದು ಕಲ್ತಿದ್ದೀವಿ ಸರ್. ಈಗ ರೂಟ್ ಸೈಡ್ ಸಂಸ್ಥೆಯಿಂದ ತರಬೇತಿ ತಗೊಂಡ್ವಿ ಅಂತಂದ್ರೆ ಎಷ್ಟು ದಿವಸ ತರಬೇತಿ ತಗೊಂಡ್ರಿ? 12 ದಿನ ತಗೊಂಡಿವಿ ಸರ್. 12 ದಿವಸ ತಗೊಂಡ್ರಿ? ಏನೇನು ಕಲಿಸ್ಕೊಟ್ರು ತರಬೇತಿಯಲ್ಲಿ? ಸರ್ ಒಂದಿನಕ್ಕೆ 4 ಐಟಮ್ ಕಲ್ಸ್ಕೊಡ್ತಿದ್ರು ಸರ್. ಮಸಾಲ ಪುಡಿಗಳಲ್ಲಿ ನಾನಾ ತರ ಮಸಾಲ ಪುಡಿ ಕಲ್ಸಿದ್ರು ಸರ್. ಚಿಕನ್ ಮಸಾಲ ಪುಳಿಯೋಗರೆ ಪುಡಿ, MTR ಸಾಂಬಾರ್ ಪುಡಿ, ಅರಿಶಿನ ಪುಡಿ, ಎಲ್ಲ ಹೇಗ್ ಮಾಡೋದಂತ ಎಲ್ಲ ಗುಣಮಟ್ಟದ ಇದ್ರಲ್ಲಿ ಕಲ್ಸಿದ್ರು. ಕೆಮಿಕಲ್ ಏನು ಉಪಯೋಗ ಇಲ್ಲ ಸರ್ ಅದ್ರಲ್ಲಿ, ಎಲ್ಲ ಸಾವಯವ ಇದ್ರಲ್ಲೇ ಕಲ್ಸಿದ್ರು ಸರ್. ಏನು ಕೆಮಿಕಲ್ ಯುಕ್ತ ಏನು ಕಲ್ಸಿಲ್ಲ ಸರ್, ಚೆನ್ನಾಗೆಲ್ಲ ಒಳ್ಳೆ ತರ ಕಲ್ಸಿದ್ರು ಸರ್. ಅದು ಮಸಾಲ ಪುಡಿಗಳದ್ದು ಹಪ್ಪಳಗಳೆಲ್ಲ ಒಂದಿನ ಕಲ್ಸಿದ್ರು ಸರ್. ತರಕಾರಿಯಿಂದನೂ ಹಪ್ಪಳ ಮಾಡ್ಬೋದು, ಪುಡಿಗಳಿಂದ ಹಪ್ಪಳ ಮಾಡೋದು, ಕಾಳು ಮೊಳಕೆ ಕಾಳುಗಳಿಂದ ಹಪ್ಪಳ ಮಾಡ್ಬೋದು ಅಂತ ಕಲ್ಸಿದ್ರು ಸರ್. ಒಂದಿನ ಒಂದಿನ ಉಪ್ಪಿನಕಾಯಿ ಎಲ್ಲ ಯಾವ ತರದ ಆಗ್ಲಕ, ಉಪ್ಪಿನಕಾಯಿ, ಬೆಳ್ಳುಳ್ಳಿ ಉಪ್ಪಿನಕಾಯಿ, ಮೆಣಸಿನಕಾಯಿ ಉಪ್ಪಿನಕಾಯಿ, ಬುಡ್ಮೆಕಾಯಿ ಉಪ್ಪಿನಕಾಯಿ, ಲದ್ಲಿಕಾಯಿ ಉಪ್ಪಿನಕಾಯಿ ಎಲ್ಲ ಕಲ್ಸಿದ್ರು ಸರ್. ಅಲ್ಲ ಉಪ್ಪಿನಕಾಯಿ ನಾನಾ ತರ ಕಲ್ಸಿದ್ರು ಸರ್. ಎಷ್ಟು ಮಹಿಳಾ ಸಂಘಗಳೆಲ್ಲ ಭಾಗವಹಿಸಿದ್ರಿ ತರಬೇತಿ ಕಾರ್ಯಕ್ರಮದಲ್ಲಿ? ಒಂದು 10-15 ಸಂಘದಲ್ಲಿ ಕಲ್ಸಿದ್ರು ಸರ್. ಕಲ್ಸಿದ್ರು ಅಲ್ಲ, ನಿಮ್ಮೂರಿಗೆ ಬಂದು ಕಲ್ಸಿಕೊಟ್ರ? ಇಲ್ಲ ಸರ್, ಮೊಳಕಾಲ್ಮೂರು ತಾಲೂಕು ಸರ್, ಅದನ್ನ ತಾಲೂಕಲ್ಲಿ ಕಲ್ಸಿದ್ರು. ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಬಂದಿದ್ರು ಸರ್. ಎಲ್ಲ ಸುತ್ತಮುತ್ತ ಎಲ್ಲ ಗ್ರಾಮದಲ್ಲಿ ಮಹಿಳಾ ಸಂಘದ ಹೆಣ್ಮಕ್ಳೆಲ್ಲ ಬಂದು ಕಲ್ಸಿದ್ರು. ಅವರು ಎಲ್ಲ ಮಾಡ್ತಿದ್ರು ಸರ್, ಅವ್ರು ಬಿಟ್ಟಿಲ್ಲ ಸರ್. ತರಬೇತಿ ತಗೊಂಡು ಮನೇಲಿ ಕುಂತಿಲ್ಲ ಸರ್ ಅವರು ಕೂಡ. ಅವ್ರು ಕೂಡ ಅವ್ರಿಗೆ ಏನೇನು ಬರುತ್ತೋ ಅದೆಲ್ಲ ಕಲ್ತಿದ್ದಾರೆ ಸರ್, ಮಾಡ್ತಾ ಇದಾರೆ. ನಮಗೂ ಹೇಳ್ತಾ ಇದಾರೆ ನೀವೇನ್ ಮಾಡ್ತೀರಾ ಅಂತ, ನಾವು ಇದು ಮಾಡ್ತೀವಿ ಅಂತ ಹೇಳ್ತೀರಿ ಸರ್. ಅವ್ರು ಮಾಡ್ತಿದ್ದಾರೆ, ನಾವು ಮಾಡ್ತಿದ್ದೀವಿ. ಇದು ತರಬೇತಿ ತಗೊಂಡಿದ್ದು ನಿಮಗೆ ಅನುಕೂಲ ಅನಿಸುತ್ತ ಸರ್? ತುಂಬಾ ಅನುಕೂಲ ಅನಿಸ್ತು. ತುಂಬಾ ಅನುಕೂಲ ಆಯ್ತು. ಇಲ್ಲಾಂದ್ರೆ ಸುಮ್ಮನೆ ಬೇರೆ ಜಮೀನುಗಳಲ್ಲೆಲ್ಲ ಬಿಸಿಲಲ್ಲಿ ಕಷ್ಟಪಟ್ಟು ಕಳೆ ತೆಗಿಲಿಕ್ಕೆ ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ಬೇಕಾಗದ? ಸರ್ ನಮ್ಮ ಹೊಲದಲ್ಲಿ ಕೆಲಸ ಆದ್ಮೇಲೆ ಇನ್ನೊಬ್ರು ಹೊಲದಲ್ಲಿ ಕೆಲಸಕ್ಕೆ ಹೋಗ್ತಿದ್ವಿ ಸರ್. ಅವಾಗ ಯಾವಾಗ ಇವಾಗ ಇದು ಮಾಡೋದ್ ಕಲ್ತಿವಲ್ಲ, ಇದರಿಂದನು ಅಯ್ಯೋ ಬೇರೆ ಹೊಲದಲ್ಲಿ ಹೋಗೋ ಸರ್, ಅದೇ ದುಡ್ಡೇನೆ ಇಲ್ಲೇ ಬರುತ್ತಲ್ಲ, ನೆಳ್ಳಾಗ ದುಡಿಬಹುದು ಅಂತೇಳಿ ಇಲ್ಲೇ ಕಲ್ತಿದ್ವಿ ಸರ್. ಹೆಣ್ಮಕ್ಳು ಈ ತರ ಉಪಕಸಗಳನ್ನ ಅಳವಡಿಸಿಕೊಂಡ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ. ಅನುಕೂಲ ಆಗುತ್ತೆ. ಬರೀ ನಾವು ಈ ತರ ಮೌಲ್ಯವರ್ಧನೆ ಮಾಡೋದಲ್ದಲ್ನೆ ಬೇರೆ ಬೇರೆ ಈಗ ಹೈನುಗಾರಿಕೆ ಮಾಡಬಹುದು, ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಮತ್ತೆ ಊದ್ಬತ್ತಿ ತಯಾರ ಮಾಡಬಹುದು, ಬೇರೆ ಬೇರೆ ಎಲ್ಲ ಸಾಕಷ್ಟು ಮಾಡ್ಲಿಕ್ಕೆ ಅವಕಾಶ ಐತೆ ಅಂತೀರ? ಐತೆ ಸರ್ ಅವಕಾಶ. ಬ್ಯಾಂಕ್ ನಲ್ಲಿ ಕೊಡ್ತಾರಲ್ಲ ಸರ್, ಸಂಘಗಳಲ್ಲಿ ಬ್ಯಾಂಕ್ ನಲ್ಲಿ ಸಾಲ ಕೊಡ್ತಾರಲ್ಲ, ನಾನಾ ತರದ್ದು ಎಲ್ಲ ಮಾಡ್ಬೋದು ಸರ್. ನಮಗೆ ಮಿಷಿನ್ ಕೊಡಕ್ ಹೇಳಿದಾರೆ ಸರ್, ಮೋಹನ್ ಸರ್ ಅಂತ ಹೇಳಿದಾರೆ, ಕೊಡ್ತೀವಿ ಅಂತ ಹೇಳಿದಾರೆ. ನಾವೇ ಇವಾಗ ಸ್ವಲ್ಪ ತಡೆಗಟ್ಟಿದೀವಿ ಸರ್, ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಆಮೇಲೆ ತಗೊಂತೀವಿ ಅಂತ ಹೇಳಿದೀವಿ ಸರ್. ಅಂದ್ರೆ ಈಗ ನೀವು ಈ ತರ ಉತ್ಪನ್ನಗಳು ಮಾಡ್ಬೇಕಂದ್ರೆ ಈ ತರ ನೀವು ಹೇಳ್ದಂಗೆ ಮಿಷಿನ್ಗಳು ಬೇಕಾಗುತ್ತೆ, ಯಂತ್ರೋಪಕರಣ ಸರ್? ಕೈಯಲ್ಲೇ ಮಾಡೋದಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸರ್, ಕಷ್ಟನೂ ಆಗುತ್ತೆ. ಮಿಷಿನ್ ಆದ್ರೆ ಜಲ್ದಿ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಮಿಷಿನ್ ಅಲ್ಲಿ ಸ್ವಲ್ಪ ನಾವು ಕೈಯಲ್ಲಿ ಹಿಂದೆ ಮುಂದೆ ಸ್ವಲ್ಪ ಸಣ್ಣ ದೊಡ್ಡ ಮಾಡ್ತೀವಲ್ಲ ಸರ್, ಅದ್ರ ಬದಲು ಮಿಷಿನ್ ಆದ್ರೆ ಕರೆಕ್ಟ್ ಬರುತ್ತಲ್ಲ, ಗುಣಮಟ್ಟ ಅಟ್ರಾಕ್ಷನ್ ಖರ್ಚಾಗುತ್ತೆ. ಹೌದು ಸರ್, ಅದಕ್ಕೆ ಹಂಗೆ ಗುಣಮಟ್ಟ ಇರುತ್ತ ಮಿಷಿನ್ ಬೇಕು ಸರ್. ಈಗ ನೀವೇನೇನು ಮಿಷಿನ್ ಇಟ್ಕೊಂಡಿದ್ದೀರಾ? ಸರ್ ನಾವು ಶೀಲಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ, ರೊಟ್ಟಿ ಮಿಷಿನ್ ಇಟ್ಕೊಂಡಿದ್ದೀವಿ, ಇನ್ನೇ ತರ ಎಲ್ಲ ತಯಾರಿಸ್ತೀವಿ ಸರ್ ಕೈಯಿಂದ. ಮತ್ತೆ ಬೇರೆ ಏನೇನು ಮಿಷಿನ್ಗಳು ಬೇಕಾಗುತ್ತೆ ನಿಮಗೆ ಮುಂದೆ? ನಮಗೆ ಸರ್ ಚಿಪ್ಸ್ ಮಾಡಿದ್ರೆ ಚಿಪ್ಸ್ ಮಿಷಿನ್, ಊದ್ಬತ್ತಿ ಮಾಡ್ತೀವಿ, ತಟ್ಟೆ ಮಾಡ್ತೀವಿ ಸರ್, ಅಡಿಕೆ ತಟ್ಟೆ ಮಾಡಬೇಕಂತ ಇದೀವಿ ಸರ್, ಅದು ಪ್ಲಾನ್ ಇದೆ, ಮಾಡ್ತೀವಿ ಸರ್ ಅದು ಕೂಡ. ಕೊಡ್ತೀವಿ ಅಂತ ಹೇಳಿದಾರೆ ಸರ್, ಸಂಘದಿಂದ ಸಬ್ಸಿಡಿ ಬಿಟ್ಟು ಕೊಡ್ತೀವಿ ಅಂತ ಹೇಳಿದಾರೆ. ತಗೊಳ್ಬೇಕು ಸರ್ ಇನ್ನೊಂದು, ಇನ್ನೊಂದು 6 ತಿಂಗಳು ಬಿಟ್ಟು ತಗೋಬೇಕಂತಿದೆ ಸರ್. ಎಲ್ಲ ಒಂದೇ ಇಟ್ಗೆ ಅಂದ್ರೆ ಆಗೋದಿಲ್ಲ ಅಂತ. ನೀವು ಇತರ ಉತ್ಪನ್ನಗಳನ್ನ ಮಾಡಿದ್ದು ಅಲ್ಲೇ ನೀವೆಲ್ಲ ಸುತ್ತಮುತ್ತ ಟೌನ್ಗಳಿಗೆಲ್ಲ ತಗೊಂಡೋಗಿ ಅಂಗಂಗಡಿಗಳಿಗೆ ಕೊಡೋದ್ರ ಜೊತೆಗೆ ಈ ಕೃಷಿ ಮೇಳಗಳು, ಬೇರೆ ಬೇರೆ ಒಂದೊಂದು ಜಾತ್ರೆಗಳು ಇಂಥ ಸಮಯದಲ್ಲೆಲ್ಲ ಭಾಗವಹಿಸಿ ಮಾರಾಟ ಮಾಡ್ತಾ ಇರ್ತಾರ? ಹ್ಞೂ ಸರ್, ಹೇಳಿದ್ರೆ ಮಾಡ್ತೀವಿ ಸರ್, ಗೊತ್ತಿರಲ್ಲ ಅವರಾಗಿ ಹಿಂಗೆ ಜಾತ್ರೆ ಇದೆ ಮಾಡ್ರಮ್ಮ ಅಂತ ಹೇಳಿದ್ರೆ ಎಲ್ಲ ಮಾಡಿರ್ತೀವಿ ಸರ್ ತಗೊಂಡೋಗಿ. ಈಗ ಸಾಕಷ್ಟು ಕೃಷಿ ಮೇಳಗಳಲ್ಲಿ ಎಲ್ಲ ಸ್ಟಾಲ್ಗಳು ಹಾಕೊಂಡ್ಬಿಟ್ಟು ಹೆಣ್ಮಕ್ಳೆಲ್ಲ ಅವ್ರು ಮಾಡಿದ ಉತ್ಪನ್ನಗಳೆಲ್ಲ ಮಾರಾಟ ಮಾಡ್ತಿರ್ತಾರೆ, ನಾವು ನೋಡ್ತಾ ಇರ್ತೀವಿ. ಆ ಥರ ನೀವು ಭಾಗವಹಿಸ್ತಿರ್ತೀರ? ಹ್ಞೂ ಸರ್, ಭಾಗವಹಿಸ್ತೀವಿ ಸರ್. ಅವ್ರಾಗಿ ಹೇಳಿದ್ರೆ ಭಾಗವಹಿಸ್ತೀವಿ ಸರ್, ನಮಗೆ ಗೊತ್ತಿಲ್ಲದ್ರೆ ಹೇಳಲ್ಲ, ಹೇಳಿದ್ರೆ ಭಾಗವಹಿಸ್ತೀವಿ ಸರ್. ಭಾಗವಹಿಸ್ತೀರ? ಮುಂದಿನ ಬೇರೆ ಬೇರೆ ಏನು ಉತ್ಪನ್ನಗಳು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ ಸರ್? ಇದೆ ಚಿಪ್ಸ್ ಮಿಷಿನ್ ತಂದ್ರೆ ಚಿಪ್ ಮಿಷಿನ್ ಅಡಿಕೆ ಇದು ಅದನ್ನು ಮಾಡ್ಬೇಕಂತಿದ್ದೀವಿ ಸರ್, ತಟ್ಟೆ ಮಾಡ್ಕೊಳ್ಬೇಕಂತಿದ್ದೀವಿ. ಇನ್ನು ರೊಟ್ಟಿ ಮಿಷಿನ್ ಇದೆ, ಚಕ್ಲಿ ಮಿಷಿನ್ನು ಅದು ಹೇಳಿದ್ದೀವಿ ಸರ್, ಅದು ಬಂದರೆ ಅದನ್ನು ದೊಡ್ಡದಾಗಿ ಮಾಡ್ಬೇಕಂತಿದ್ದೀವಿ ಸರ್. ಸ್ವಲ್ಪ ಚಕ್ಲಿ ಮತ್ತು ರವಾಂಡ್ ಬರೋದಿಲ್ಲ ಸರ್, ಒಂದೊಂದು ಸರಿ ಮುರಿದೋಗ್ತವೆ ಕೈಲಿ ಮಾಡಿದರೆ. ಮಿಷಿನ್ ಇದ್ರೆ ಚೆನ್ನಾಗಿ ರವಾಂಡ್ ಅವೆಲ್ಲ ಬರ್ತಾವಲ್ಲ, ಅದಕ್ಕೆ ಚಕ್ಲಿ ಮಿಷಿನ್ ತಗೋಬೇಕಂತಿದ್ದೀವಿ ಸರ್. ನಿಮ್ಮೂರಲ್ಲೆಲ್ಲ ಎಷ್ಟು ಮಹಿಳಾ ಸಂಘಗಳಿದಾವೆ ಒಟ್ಟು? ಸರ್ 6 ಇದಾವೆ ಸರ್ ಮಹಿಳಾ ಸಂಘ. ಎಲ್ಲರೂ ಜೊತೆಗೆ ಸೇರಿಕೊಂಡು ಯಾವ್ದನ್ನ ತರಬೇತಿಗಳು ಕೊಟ್ರೆ ಅದನ್ನೆಲ್ಲ ಪಡ್ಕೊಂಡ್ಬಿಟ್ಟು ನೀವು ಉತ್ಪನ್ನಗಳೆಲ್ಲ ಮಾಡ್ತಾ ಇರ್ತೀರ? ಮಾಡ್ತೀವಿ ಸರ್. ಸೀರೆ ಕುಚ್ಚು ಹಾಕೋದು ಕಲ್ಸಿದ್ರೆ ಸರ್, ಧರ್ಮಸ್ಥಳ ಸಂಘದಿಂದ ಅವನ್ನು ಮಾಡ್ತಾ ಇದ್ದೀವಿ. ಸೀರೆ ಕುಚ್ಚು ಹಾಕೋ ಕಲ್ಸಿದ್ದಾರೆ, ಮ್ಯಾಟ್ ಹಾಕೋ ಎಲ್ಲ ಒಟ್ಟು ಕಲ್ಸಿದ್ದಾರೆ ಸರ್. ಏನೇನು ಕಲ್ಸಿದಾರ ಅದೇ ಬಿಟ್ಟಿಲ್ಲ ಸರ್, ಎಲ್ಲದಕ್ಕೂ ಒಬ್ಬೊಬ್ರು ಏನೇ ಅವ್ರಿಗೆ ಏನೇನು ಆಸಕ್ತಿ ಇದೆಯಾ ಅವೆಲ್ಲ ಮಾಡ್ತಾ ಇದ್ದಾರೆ ಸರ್. ಈ ತರ ಮಹಿಳಾ ಒಂದು ಸ್ವಸಹಾಯ ಸಂಘಗಳು ಮಾಡ್ಕೊಂಡ್ರೆ ಏನು ಅನುಕೂಲ ಆಗುತ್ತೆ ಅನ್ಸುತ್ತೆ ಮುಂದೆ ಸರ್? ನಮಗೂ ನನ್ನ ಮಕ್ಕಳಿಗೂ ಎಲ್ಲ ಚೆನ್ನಾಗಿ ಎಲ್ಲ ಫೀಸ್ ಕಟ್ಬೋದು, ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸ್ಬೋದು, ಎಲ್ಲ ಮಾಡ್ಕೊಂಡು ದುಡ್ಡು, ಮತ್ತೆ ದುಡ್ಡು ಚೆನ್ನಾಗಿ ಮಾಡಿದ್ರೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ, ಎಲ್ಲ ಮಾಡ್ತೀವಿ ಸರ್. ಉಳಿತಾಯ ಮಾಡಿದೀರಾ? ಮಾಡಿದೀವಿ ಸರ್ ಉಳಿತಾಯ. ಈಗ ಈ ಸಂಘಗಳು ಮಾಡ್ಕೊಂಡಿದ್ರಲ್ಲ, ಸರ್ಕಾರದಿಂದ ಸಾಕಷ್ಟು ಸಹಾಯಧನ ಸಿಗುತ್ತೆ, ಲೋನ್ ಕೊಡ್ತಾರೆ, ಎಲ್ಲ ಏನಾದ್ರು ಪಡ್ಕೊಂಡಿದ್ದೀರಾ? ಹ್ಞೂ ಸರ್, ಪಡ್ಕೊಂಡಿದ್ದೀವಿ ಸರ್. ಪಡ್ಕೊಂಡಿದ್ದೀವಿ ಸರ್. ಬಂದಿರ್ತಕ್ಕಂಥ ಲೋನ್ನ ಏನೇನಕ್ಕೆ ಉಪಯೋಗಿಸ್ತೀರಾ ಸರ್? ಇದೇ ಇವಾಗ ನಾವು ಇವೆಲ್ಲ ಮಾಡ್ತೀವಲ್ಲ ಅದಕ್ಕೆ ಐಟಮ್ಗೆ ಎಲ್ಲ ಉಪಯೋಗಿಸ್ತೀವಿ ಸರ್. ಮತ್ತೇನಾದ್ರೂ ಉಪಕಸಬುಗಳು ಏನಾದ್ರೂ ಮಾಡಿದ್ರೆ, ಹಸು ಸಾಕಾಣಿಕೆ ಮಾಡಿದ್ರೆ, ಹಸುನು ತಗೊಂಡಿದ್ದಾರೆ ಸರ್, ಕುರಿನು ಸಾಕಾಣಿಕೆ ಮಾಡಿದ್ದಾರೆ, ನಾವು ಒಂದೇ ಇದನ್ನು ಮಾಡಿದೀವಿ ಸರ್. ಇನ್ನು ಇದ್ದಾರೆ ಬೇರೆ ಬೇರೆ ತರ ಎಲ್ಲ ಮಾಡಿದ್ದಾರೆ ಸರ್. ನೀವು ಈ ತರ ಮಹಿಳಾ ಸಂಘಗಳಲ್ಲೆಲ್ಲ ಭಾಗವಹಿಸಿದಿರಲ್ಲ, ಮತ್ತೆ ಯಾವ್ದಾದ್ರು ಕೃಷಿ ಇಲಾಖೆ ಜೊತೆ ಏನಾದ್ರೂ ನಿಮ್ಮನ್ನು ಗುರುತಿಸಿ ಚೆನ್ನಾಗಿ ಮಾಡಿದ್ರಮ್ಮ ಅಂತ ಅಧಿಕಾರಿಗಳೆಲ್ಲ ಹೇಳ್ತಾ ಇರ್ತಾರ? ಹೇಳ್ತಾ ಇರ್ತಾರೆ ಸರ್. ಹೇಳ್ತಾ ಇರ್ತಾರೆ. ಚಿತ್ರದುರ್ಗದಲ್ಲಿ ತೋಟಗಾರಿಕೆ ಇದ್ರಲ್ಲಿ ಹೋಗಿದ್ವಿ ಸರ್, ಅಲ್ಲಿ ಹೇಳಿದ್ರು ಸರ್, ಎಲ್ಲ ಚೆನ್ನಾಗಿ ಮಾಡಿದಾರಮ್ಮ ಚೆನ್ನಾಗಂತ ಚೆನ್ನಾಗಿ ಇದು ಮಾಡಿದ್ರ ಸರ್ ಎಲ್ಲ. ಈಗ ಮಾಡಿದಂತ ಉತ್ಪನ್ನಗಳು ನೀವು ಅಕಸ್ಮಾತ್ ಏನಾದ್ರೂ ಬಹಳ ದಿವಸ ಇಟ್ಬಿಟ್ರೆ ಕೆಟ್ಟು ಬಿಡ್ತವೆ, ಅವನ್ನ ಉಳಿದಂಗೆ ಅಂದ್ರೆ ಅವತ್ತಿಗೆ ಎಷ್ಟು ಬೇಕು ಅಷ್ಟೇ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ. ಹೆಂಗ್ ಮಾಡ್ತೀರ ಸರ್? ಇವಾಗ ಎಷ್ಟು ಅವ್ರು ಆರ್ಡರ್ ಎಷ್ಟು ಹೇಳ್ತಾರೆ ಸರ್ ಅಷ್ಟೇ ಮಾಡ್ತೀವಿ ಸರ್. ಸ್ವಲ್ಪ ಏನೋ ಒಂದು 1/4 kg ಹೆಚ್ಚಿಗೆ ಮಾಡ್ತೀವಿ ಸರ್, ಮತ್ತು ತಿನ್ನೋ ಆಹಾರ ಎಲ್ಲ ಹೆಚ್ಚಿಗೆ ಮಾಡಿದ್ರೆ ಇದಾಗ್ತಂತಾನೆ, ಎಷ್ಟು ಬೇಕಷ್ಟು ಆರ್ಡರ್ ಹೇಳಿದ್ರೆ ಮಾತ್ರ ಮಾಡ್ತಾರೆ. ನೀವೇ ಮುಂಚೆ ಮಾಡಿಟ್ಟು ತಗೊಂಡೋಗಿ ಕೊಡೋಂಥದ್ದು ಸರ್? ಇಲ್ಲ ಸರ್, ಆರ್ಡರ್ ಹೇಳಿದ್ರು ಕೂಡ ಮಾಡಿದ್ರೆ ಅದನ್ನ ಹಂಗೆ ಇಟ್ಕೊಂಡ್ ಸರ್ ಅಂಗಡಿ ಅಂಗಡಿಗೆ ಮಾರ್ಬಿಡ್ತೀವಿ ಸರ್. ಚೆನ್ನಾಗಿದೆ ತಗೊಳ್ಳಿ, ಮತ್ತೆ ವೇಸ್ಟ್ ಆಗುತ್ತೆ ಅಂತ ಮನೇಲಿ ಇಟ್ಕೊಳ್ಳೋದು ಸರ್, ಎಲ್ಲ ಮಾರ್ಬಿಡ್ತೀವಿ ಸರ್ ತಗೊಂಡೋಗಿ. ಈಗ ನೀವು ಒಂದು ಯಾವ್ದಾದ್ರು ಒಂದು ಉತ್ಪನ್ನ ಮಾಡಿದ್ರೆ ನೀವೇ ಸ್ವತಃ ತಗೊಂಡೋಗಿ ಕೊಡ್ಬೇಕಾದಾಗೆಲ್ಲ ನೀವು ಹೋಗೋದು ಬರೋದು ಎಲ್ಲ ಖರ್ಚೆಲ್ಲ ಸಾಕಷ್ಟು ಬರುತ್ತೆ ನಿಮ್ಗೆ, ಎಷ್ಟು ಲಾಭ ಬರುತ್ತಮ್ಮ ಒಂದ್ಸರಿ ನೀವು ಒಂದಿಷ್ಟು ಬಂಡವಾಳ ಹಾಕಿದ್ರಿ, ಈಗ 1,000 ರೂಪಾಯಿ ಬಂಡವಾಳ ಹಾಕಿದ್ವಿ ಅಂತಂದ್ರೆ ನಿಮ್ಗೆ ಅದ್ ಮಾರಾಟ ಮಾಡಿದಾಗ ಎಷ್ಟು ಉಳಿತಾಯ ಆಗುತ್ತೆ ನಿಮ್ಗೆ? ಸರ್ 1,000 ರೂಪಾಯಿ ಬಂಡವಾಳ ಹಾಕಿದ್ರೆ ಒಂದು 200 ರೂಪಾಯಿ ಉಳಿತದೆ ಸರ್, ಎಲ್ಲ ಮಾಡಿ ಒಂದು 200 ರೂಪಾಯಿ ಉಳಿಯುತ್ತೆ. ತಿಂದಂತ ಗ್ರಾಹಕರು ಅಥವಾ ಜನಗಳು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ರ, ಒಳ್ಳೆ ಕ್ವಾಲಿಟಿ ಮಾಡ್ರಿ ಅಂತ ಹೇಳ್ತಾರೆ ಸರ್. ಹೇಳ್ತಾರೆ. ಮತ್ತೆ ತಗೊಂಡಂತ ಅಂಗಡಿಯವರು ಮತ್ತೆ ಇನ್ನೊಂದ್ಸರಿ ತಂದು ತಂದ್ಕೊಡಿ ಅಂತ ಹೇಳ್ತಾರೆ ಹೇಳ್ತಾರೆ ಸರ್. ಈಗ ಸಾಕಷ್ಟು ಕಾಂಪಿಟೇಷನ್ ಐತಿ, ಎಲ್ಲರಲ್ಲೂ ಕಾಂಪಿಟೇಷನ್ ಐತಿ. ಈಗ ಯಾವುದೇ ಉತ್ಪನ್ನಗಳು ಸಿದ್ದಮರು ಈಗ 100 ರೂಪಾಯಿ ಪ್ಯಾಕೆಟ್ ಕೊಡ್ತೀವಿ ಅಂದ್ರೆ ನಾವು 80 ರೂಪಾಯಿ ಕೊಡ್ತೀವಿ ಅಂತಾರೆ. ಅಂತ ಸಂದರ್ಭಗಳೆಲ್ಲ ಫೇಸ್ ಮಾಡ್ಬೇಕಾಗತ್ತೆ ನೀವು, ಅಂತ ಸಂದರ್ಭಗಳಲ್ಲಿ ಯಾವ ರೀತಿ ಫೇಸ್ ಮಾಡ್ತೀರ? ಮಾಡ್ತೀವಿ ಸರ್, ಲಾಸ್ ಆದ್ರೆ ಇರೋ ಚಿಂತೆ ಇಲ್ಲ, ಇನ್ನೊಂದ್ಸರಿ ಜನ ಬರ್ಬೇಕಂತೇಳಿ ಆಯ್ತು ಅಷ್ಟೇ. ನೀವು 80 ರೂಪಾಯಿ ಕೇಳಿದ್ರೆ 80 ರೂಪಾಯಿಗೆ ಕೊಡ್ತೀವಿ ಸರ್ ನಾವು. ಕೊಡ್ತೀರಾ? ನಿಮ್ಗೆ ಲಾಸ್ ಆಗುತ್ತಲ್ಲ? ಲಾಸ್ ಆದ್ರೆ ಆಗ್ಲಿ, ಒಂದ್ಸರಿ ಲಾಸ್ ಆಗ ಸರ್, ಇನ್ನೊಂದ್ಸರಿ ಅವರು ಅರ್ಥ ಮಾಡ್ಕೊಳ್ತಾರೆ ಸರ್, ಎಷ್ಟು ಕಮ್ಮಿ ತಾಂಡ್ವಲ್ಲ ಅವ್ರು ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದಾರೆ, ನಾವು ಕಮ್ಮಿ ಕೇಳಬಾರ್ದಾಗಿತ್ತ ಇನ್ನೊಂದ್ಸರಿ ಅವರು ಅರ್ಥ ಮಾಡ್ಕೊಂಡು ಕೊಡ್ತಾರೆ ಸರ್. ಇನ್ನೊಂದ್ಸರಿ ತಿಂದಂತಾರು ಎಷ್ಟು ಗುಣಮಟ್ಟ ಚೆನ್ನಾಗಿದ್ರೆ ಮುಂದಿನ ಸಾರಿಗೆ 10 ರೂಪಾಯಿ ಜಾಸ್ತಿ ಆದ್ರೂ ತಗೊಳ್ತಾರೆ ಅಂತ ಕೊಡ್ತೀವಿ ಸರ್. ಕೊಡ್ತಾರೆ. ಮತ್ತೆ ಇದ್ರ ಜೊತೆಗೆ ರೊಟ್ಟಿ ಊದ್ಬತ್ತಿ ಇವನ್ನೆಲ್ಲ ಬೇರೆ ಬೇರೆ ಇವನ್ನೆಲ್ಲ ಮಾಡ್ತೀವಿ ಅಂತಂದ್ರೆ ಅವನ್ನೂ ಎಲ್ಲ ಅಂಗಡಿಗಳಿಗೆ ತಗೊಂಡೋಗಿ ಕೊಡ್ತಾರೆ, ಅವರೇನಾದ್ರೂ ಬಂದು ತಗೊಂಡೋಗ್ತಾರ? ಅಂಗಡಿಗಳಿಗೆ ಕೊಡ್ತೀವಿ ಸರ್, ಅವರು ಬಂದು ತಗೊಂಡೋಗ್ತಾರೆ. ತಿರ್ಗಾ ನಾವು ಅಂಗಡಿಗಳಿಗೆಲ್ಲ ಮಾರಾಟ ಮಾಡ್ತೀವಿ ಸರ್. ಗೊತ್ತಾಗಬೇಕಲ್ಲ, ಗೊತ್ತಿರಲ್ಲ ಸರ್ ಅವ್ರಿಗೆ. ನಾವು ಒಂದ್ ಸ್ವಲ್ಪ ಹೋಗಿ ತೋರಿಸಿ ಹೇಳಿದ್ರೆ ಹಿಂಗ್ ಮಾಡ್ತಾ ಇದ್ದೇವೆ ತಗೊಂಡ್ರ ಅಂದ್ರೆ ಮನೆಗ್ ಅವ್ರು ನಾವ್ ಕೊಡೋದಲ್ದ ಅವ್ರು ಮನೆಗ್ ಬಂದ್ ತಗೊಂಡ್ ಹೋಗ್ತಾರೆ ಸರ್ ಚೆನ್ನಾಗಿದ್ರೆ. ಈಗ ಈ ತರ ಎಲ್ಲ ಉತ್ಪನ್ನಗಳು ಉತ್ಪಾದನೆ ಮಾಡ್ತಾರಲ್ಲ, ಇನ್ನು ಬೇರೆ ಬೇರೆ ಮಹಿಳಾ ಸಂಘಗಳಲ್ಲೆಲ್ಲ ಸಾಕಷ್ಟು ಮಹಿಳೆಯರು ಉತ್ಪನ್ನ ಮಾಡ್ತಿರ್ತಾರೆ, ಅವರ ಒಂದು ಸಂಘಗಳಿಗೆ ಭೇಟಿ ಕೊಟ್ಟು ನೋಡಿ ಅವ್ರು ಯಾವ ತರ ಮಾಡ್ತಾರೆ, ನಾವ್ ಯಾವ ತರ ಮಾಡ್ಬೇಕು, ಇನ್ನು ಏನಾದ್ರೂ ಇಂಪ್ರೂವ್ ಮಾಡ್ಕೋಬೇಕು, ಈ ತರ ಎಲ್ಲ ಭೇಟಿ ಕೊಡ್ತಾ ಇರ್ತಾರೆ. ಹ್ಮ್ ಸರ್, ಕೊಡ್ತಾ ಇರ್ತೀವಿ ಸರ್. ದಾವಣಗೆರೆ ಸೈಡ್ ಎಲ್ಲ ಹೋಗಿದ್ವಿ, ಅಧ್ಯಯನ ಪ್ರವಾಸ ಧರ್ಮಸ್ಥಳ ಸಂಘದಿಂದ ಕರ್ಕೊಂಡೋಗಿದ್ರು ಸರ್. ಹೈನುಗಾರಿಕೆ, ಹೂವು ಕಟ್ಟೋದು, ಇವೆಲ್ಲ ಟೈಲರಿಂಗ್, ಇವೆಲ್ಲ ಕಾಲಿಲ್ದವ್ರು ಸರ್, ಕಾಲಿಲ್ಲ ಸರ್ ಅವ್ರಿಗೆ. ಆದ್ರೂ ಅವರು ಒಂದಿನ ಕೊಟ್ಟು ಕುತ್ಕೊಳಲ್ಲ ಸರ್, ಅವ್ರು ಕೂಡ ಮಿಷಿನ್ ಹೊಲಿತಾರೆ, ರೊಟ್ಟಿ ಮಾಡ್ತಾರೆ ಕುತ್ಕೊಂಡೆ ಒಟ್ಟು ಅಂತಾರನ್ನೆಲ್ಲ ನೋಡ್ಬಂದು ಆ ಕಾಲಿಲ್ದವ್ರ ಹಂಗ ಮಾಡ್ತಾರೆ, ನಾವು ಚೆನ್ನಾಗಿರೋರು ಯಾಕೆ ಮಾಡಬಾರ್ದು, ಏನಾದ್ರೂ ಸಾಧಿಸ್ಬೇಕಲ್ಲ ಅಂತೇಳಿ ಅವ್ರು ನೋಡಿ ಸ್ಫೂರ್ತಿ ತಗೊಂಡಿದ್ದೀವಿ ಸರ್. ಅವ್ರು ಅಷ್ಟೇ ಮಾಡ್ತಾರ, ನಾವು ಅದಕ್ಕಿನ್ನೂ ಮಾಡ್ಬೇಕಲ್ಲ ಅಂತೇಳಿ ಕಲ್ತ್ಕೊಂಡಿದ್ದೀವಿ ಸರ್. ಅವ್ರು ನೋಡ್ಕೊಂಬಂದು ಹುಮ್ಮಸ್ ಬಂದು ಕಲ್ತ್ಕೊಂಡಿದ್ದೀವಿ ಸರ್. ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ದು ಅನುಕೂಲ ಅಂತೇಳಿ? ಅನುಕೂಲ ಸರ್, ಅನುಕೂಲ. ಮಹಿಳಾ ಸಂಘದ ಎಲ್ಲ ಹೆಣ್ಮಕ್ಳು ಹೋಗಿದ್ರೆ? ಹೋಗಿದೆ ಸರ್, ಸಂಘದಲ್ಲಿರೋರೆಲ್ಲ ಹೆಣ್ಮಕ್ಳು ಹೋಗಿದ್ರೆ. ಅಲ್ಲಿ ಬೇರೆ ಯಾವ ತರ ವೃತ್ತಿನ ಅಳವಡಿಸಿಕೊಂಡಿದ್ರು? ನೀವು ಮಾಡೋದ್ ಬಿಟ್ಟು ಈಗ ಎಲ್ಲಾರು ಚಕ್ಲಿ, ಕೋಡ್ ಬಳೆ, ನಿಪ್ಪಟ್ಟು ಇವನ್ನೆಲ್ಲ ಮಾಡೇ ಮಾಡ್ತಾರೆ, ಅವ್ರೇನು ಬೇರೆ ಬೇರೆ ತರ ಏನು? ಹೈನುಗಾರಿಕೆ, ಹೈನುಗಾರಿಕೆ ಮಾಡೋದ್ ಕಲ್ಸಿರ ಸರ್. ಡಿಸೈನ್ ಜಾಕೆಟ್, ಬ್ಲೌಸ್ ಅದು ಮಾಡೋದು ತೋರಿಸಿದ್ರು. ಒಂದಿನಕ್ಕೆ ಎಷ್ಟು ಲಾಭ ಬರುತ್ತೆ ಮಾಡಿದ್ರೆ, ಒಂದ್ ಹೆಣ್ಮಗಳು ಎಷ್ಟೆಲ್ಲ ದುಡಿಬಹುದು ಒಂದಿಸಕ್ಕಂತ ಎಲ್ಲ ತೋರಿಸಿದ್ರು ಸರ್. ಎಂಬ್ರಾಯ್ಡಿಂಗ್ ಮಾಡೋದು, ಸೀರೆ ಕುಚ್ಚ ಹಾಕೋದು, ಹೈನುಗಾರಿಕೆ, ತಟ್ಟೆ ಮಾಡೋದು ಎಲ್ಲಾ ತೋರಿಸಿರ ಸರ್. ಉದ್ಬತ್ತಿ ಮಾಡೋದು ಎಲ್ಲಾ ತರದ್ದು ಒಟ್ಟು ಅಧ್ಯಯನ ಪ್ರವಾಸ ಕರ್ಕೊಂಡೋಗ್ತಾರ ಸರ್. ಎಲ್ಲಾ ಚೆನ್ನಾಗಿ ತೋರಿಸ್ತಾರ ಸರ್. ಅವ್ರು ನೋಡಿ ನಾ ಸ್ಫೂರ್ತಿ ನಾವು ಮಾಡ್ಬೇಕಂತ ಅನಿಸುತ್ತೆ ಸರ್. ಅನಿಸುತ್ತೆ ಆತರ ನೋಡಿ ಬಂದ್ರಲ್ಲ, ಅಧ್ಯಯನ ಪ್ರವಾಸದಲ್ಲೆಲ್ಲ ನೋಡಿ ಬಂದ್ರಲ್ಲ, ನೀವೇನಾದ್ರೂ ಅಳವಡಿಸ್ಕೊಂಡಿದ್ರ ಆತರ ಬೇರೆ ಇಂಥ ಊರಾಗ ಈ ತರ ಮಾಡಿದ್ರಪ್ಪ ನಾವು ಮಾಡ್ತಾ ಇದ್ವಿ ಅಥವಾ ಸಕ್ಸಸ್ ಆಯ್ತು ಪಾಸ್ ಆಯ್ತು ಅನ್ನೋ ತರ ಏನಾದ್ರೂ ಅಳವಡಿಸ್ಕೊಂಡಿದ್ರ ನಿಮ್ಮ ಇದರಲ್ಲಿ? ಹ್ಮ್ ಸರ್, ಅಳವಡಿಸ್ಕೊಂಡಿದ್ದ ಹೈನುಗಾರಿಕೆ ಮಾಡ್ತೇವೆ ಸರ್. ಹೈನುಗಾರಿಕೆ ಮಾಡ್ತಾರೆ, ಈ ಸೀರೆ ಕುಚ್ಚ ಹಾಕೋವೆಲ್ಲ ಮಾಡ್ತಿದ್ದಾರೆ, ಅದೆಲ್ಲ ಮಾಡ್ತಿದ್ದಾರೆ ಸರ್. ಮತ್ತೆ ಮುಂದಿನ ಬೇರೆ ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ? 10 ಜನ ಮಾಡ್ತಿದೀವಿ, ಇನ್ನೂ 20 ಜನ ಕೆಲಸ ಕೊಡಂತ ಕೆಲಸ ಇನ್ನೂ ದೊಡ್ಡದಾಗ ಮಾಡ್ಬೇಕಂತ ಇದೆ ಸರ್. ದೊಡ್ಡದಾಗ ಮಾಡ್ಬೇಕಂತ ಇದೆ ಸರ್. ಅದಕ್ಕೇನಾದ್ರೂ ನಿಮ್ಮ ಈ ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯ ಪಡ್ಕೊಂಡು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡ್ರೆ ನಿಮ್ದೆ ಸ್ವಂತ ಬಂಡವಾಳ ಇದೆಯಾ? ಇಲ್ಲ ಸರ್, ಬ್ಯಾಂಕಲ್ಲಿ ಸಾಲ ತಗೊಂಡ್ ಮಾಡ್ಬೇಕಂತಿದೆ ಸರ್. ಸಣ್ಣಕ್ಕಾಗಲ್ಲ ಸರ್, ನಾವು ಸ್ವಂತ ಎಷ್ಟು ಹಾಕಿದ್ರು ಆಗಲ್ಲ ಸರ್. ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ಅದು ಕಟ್ಟೋದೊಂದು ಕಟ್ಲೇಬೇಕು, ಸ್ವಂತ ದುಡು ಅದು ಇದು ಹಾಕೋದಕ್ಕಿನ ಬ್ಯಾಂಕಲ್ಲಿ ತಗೊಂಡ್ರೆ ಕಟ್ಬೇಕಲ್ಲ ಅಂತೇಳಿ ದುಡಿಯೋ ಒಂದು ಹುಮ್ಮಸ್ ಬರುತ್ತೆ ಸರ್. ಏನಾದ್ರೂ ಮಾಡಿ ದುಡಿಬೇಕಲ್ಲ, ಕಟ್ಬೇಕಲ್ಲ ಬ್ಯಾಂಕಿಗೆ ಅಂತ ಬರುತ್ತೆ ಸರ್. ಬ್ಯಾಂಕಲ್ಲಿ ತಗೊಂಡು ಮಾಡ್ತೀವಿ ಸರ್. ಈಗ ಸ್ವಸಹಾಯ ಸಂಘದಲ್ಲೆಲ್ಲ ಹಣ ಉಳಿತಾಯ ಮಾಡ್ತಿರಲ್ಲ, ಅದೆಲ್ಲ ನಿಮ್ಮ ಸಂಘದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸಾಲವಾಗಿ ಕೊಡ್ತೀರ? ದುಡ್ಡು ಹೆಂಗ್ ಮಾಡ್ತಾರೆ ಸರ್? ನಮ್ಮ ಸಂಘದಲ್ಲಿ ಏನೇನು ಮಾಡ್ತಾರೆ, ಅವ್ರ ಸಾಲ ಅವ್ರಿಗೆ ಸಾಲ ಮುಖಾಂತರ ಕೊಡ್ತೀವಿ ಸರ್. ಸಾಲ ಎಷ್ಟು ಬಡ್ಡಿ ತಾಂತಾರೆ ನೀವು ಸಾಲ ಕೊಟ್ರೆ ಮಹಿಳೆಯರಿಂದ? ಒಂದ್ ರೂಪಾಯಿ ಬಡ್ಡಿ ತಾಂತ. ಬೇರೆ ಹೊರಗಡೆಯಿಂದ ತಾಬೇಕಂದಾಗ 2-3 ರೂಪಾಯಿ ಹಂಗಾಗ್ಬಿಟ್ಟು ನಾವು ಮಹಿಳಾ ಸಂಘದಲ್ಲಿ ನಾವೇ ಉಳಿತಾಯ ಮಾಡ್ಬಿಟ್ಟು ಮತ್ತೆ ನಮ್ಮ ಸಂಘನೂ ಬೆಳೆಸಿದಂಗಾಗುತ್ತೆ, ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡು ಸಿಕ್ಕಾಗತ್ತೆ ನಮ್ಮ ಸಮಯಕ್ಕೆ ಸರಿಗೆ. ಅದೆಲ್ಲ ಕ್ಲೀನ್ ಚೆನ್ನಾಗಿ ಮರುಪಾವತಿ ಮಾಡ್ತಾರೆ? ಮಾಡ್ತೀವಿ ಸರ್ ಮರುಪಾವತಿ. ವಾರಕ್ಕೊಂದಡ್ ಸೇರಿ ಎಲ್ಲ ಪೂಜೆ ಮಾಡಿ ಎಲ್ಲ ಸೇರಿ ಎಲ್ಲ ಒಬ್ಬರ ಹತ್ರ ಒಬ್ಬರ ಅಧ್ಯಕ್ಷರು ಮಾಡ್ತೀವಿ ಸರ್. ಅವ್ರ ಹತ್ರ ಎಲ್ಲ ಅಮೌಂಟ್ ಕೊಡ್ತೀವಿ, ಅದ ಅಮೌಂಟ್ ಎಲ್ಲ ಕಟ್ಟಿಸ್ಕೊಂಡು ಎಲ್ಲರ ಸತ್ತ ಸೈನ್ ಮಾಡಿಸ್ಕೊಂಡು ಕೊಟ್ಟಿದಾರೆ ಅಂದ್ರೆ ಸೈನ್ ಮಾಡ್ತಾರೆ ಸರ್, ಕೊಟ್ಟಿಲ್ಲ ಅಂದ್ರೆ ಸೈನ್ ಮಾಡಿಸಲ್ಲ ಸರ್. ಆಗ ಒಂದು ಜಗಳಗಳು ಆಗ್ಬಿಡ್ತಾವೆ ಸರ್, ಹಂಗ ನಾವು ಸೈನ್ ಮಾಡಿದೀವಿ ಅಂದ್ರೆ ಕೊಟ್ಟಿದೀವಿ ಅಂತ ಅದಕ್ಕೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಸರ್. ಚೆನ್ನಾಗಿ ನಡೀತಾರೆ ಪ್ರತಿನಿಧಿಗಳು ಎಲ್ಲರೂ ಇದೀರ? ಇದೆ ಸರ್. ಅದನ್ನೆಲ್ಲ ಆ ವಾರದ ವಾರ ಎಲ್ಲ ಕ್ಲೀನ್ ಬ್ಯಾಂಕಿಗೆ ಕಟ್ಟೋದು, ಅದನ್ನ ಮತ್ತೆ ಬಿಡಿಸ್ಕೊಂಡ್ಬರೋದು ಸರ್? ಬ್ಯಾಂಕಿಗೆ ಕಟ್ಟಿ, ಬ್ಯಾಂಕಿಗೆ 10,000-20,000 ತಕೊಂಡು ಬ್ಯಾಂಕಿಗೆ ಕಟ್ತೀವಿ, ಆಮೇಲೆ ಬಿಡಿಸ್ಕೊಂಬಂದು ಯಾರಿಗೇನ ಕೇಳಿದವ್ರಿಗೆ ಕೊಡ್ತೀವಿ ಸರ್. ಕೊಡ್ತೀರಾ? ಇದರಲ್ಲಿ ಎಲ್ಲರೂ ಚೆನ್ನಾಗಿ ಕಟ್ತಾರ, ಕೆಲವರು ಯಾರಾದ್ರೂ ಕಟ್ಟದಂತೆ ಇರ್ತಾರೆ, ಆ ತರ ಸಮಸ್ಯೆ ಬಂದಾಗ ಯಾವ ರೀತಿ ಬಗೆಹರಿಸ್ಕೊಂತೀರ? ಬರ್ತಿರ್ತಾರ ಸರ್ ಸಮಸ್ಯೆ ಅಂದ್ಮೇಲೆ ಮನುಷ್ಯರ ಮೇಲೆ, ಆದ್ರೂ ನಾವು ಅನುಸರಿಸ್ಕೊಂಡು ಹೋಗ್ಬಿಡ್ತೀವಿ. ಈ ವಾರ ಕೊಡಲ್ಲ ಅಂದ್ರೆ ಮುಂದಿನ ವಾರ ಕೊಡ್ರಮ್ಮ ಅಂತ ಹೇಳ್ತೀವಿ ಸರ್. ಒಟ್ಟಾರೆಯಾಗಿ ನಾವು ಮಹಿಳಾ ಸಂಘಗಳು ಅಥವಾ ಈ ತರ ಸ್ವಸಹಾಯ ಸಂಘಗಳು ಮಾಡ್ಕೊಂಡ್ಬಿಟ್ಟು ಈ ತರ ಹಣ ಉಳಿತಾಯ ಮಾಡೋದಿರ್ಬೋದು, ಈ ತರ ಉಪಕಸಗಳನ್ನ ಆಡಿಸ್ಕೊಳ್ಳೋದಿರ್ಬೋದು, ಇದರೆಲ್ಲ ಮಾಡ್ಕೊಳ್ಳೋದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಮಹಿಳೆಯರಿಗೆ. ಅನುಕೂಲ ಆಗುತ್ತೆ ಸರ್, ತುಂಬಾ ಅನುಕೂಲ ಆಗಿದೆ ಸರ್. ಹಿಂದೆ ಎಲ್ಲ ಎಲ್ಲಿ ಬರೀ ಹೊಲದಲ್ಲಿ ಹೋಗ್ತಿದ್ರು, ಮನೇಲಿ ಕೆಲಸ ಮಾಡ ಅಷ್ಟೇ ಸೀಮಿತ ಅನ್ಕೊಂಡಿದ್ರು ಸರ್. ಇವ ಸಂಘಗಳೆಲ್ಲ ಬಂದು ಸ್ವಲ್ಪ ಹೆಣ್ಮಕ್ಳು ಗಂಡ್ಮಕ್ಳು ಸರಿ ಸಮಾನ ಇದಾರೆ, ಎಲ್ಲ ಕೆಲ್ಸನು ಎಲ್ಲಕ್ಕಿಂತ ಕೆಲಸ ಬರಲ್ಲ ಅನ್ನಂಗಿಲ್ಲ, ಎಲ್ಲ ಕೆಲ್ಸನು ಮಾಡ್ತಾರ ಅಂತೇಳಿ ತೋರಿಸ್ಕೊಡ್ತಾರ ಸರ್. ಸಂಘದಿಂದ ಬಹಳ ಕಲ್ತಿದೀವಿ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ನಮಗೆ 3 ಹೆಣ್ಮಕ್ಳು ಸರ್, ಒಬ್ಬನ ಗಂಡ್ಮಗ. ಗಂಡ್ಮಗ ಮಕ್ಕಳನ್ನೆಲ್ಲ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ? ಮಾಡ್ತಿದ್ದಾರೆ ಸರ್, ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕ ಇರ್ಬೋದು, ಈ ಶ್ರೀ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಒಂದು ಉಪಕಸಗಳನ್ನ ಅಳವಡಿಸಿಕೊಂಡಿದ್ರೆ ಇದೆಲ್ಲ ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ? ಮನೆ ಸಂತೋಷ ತಂದು ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ಬಹಳ ಸಂತೋಷ ಸಿದ್ದಮ್ಮರೇ. ಇದುವರೆಗೂ ನಿಮ್ಮ ಈ ಕೃಷಿ ಹಾಗೂ ಶ್ರೀಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಮುಂದೆ ನಿಮ್ಮ ಈ ಶ್ರೀಶಕ್ತಿ ಸ್ವಸಹಾಯ ಸಂಘ ಇನ್ನೂ ಚೆನ್ನಾಗಿ ನಡೆಯಲಿ, ಕೃಷಿಯಲ್ಲಿ ಸಾಕಷ್ಟು ಅನುಕೂಲ ಆಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಮಹಿಳಾ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ರೈತ ಮಹಿಳೆ ಟಿಸಿದ್ದಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೇಳುಗರೆ, ಇದೀಗ ಪೇಟೆ ಧಾರಣೆ. ಇಂದಿನ ಕೊಟ್ಟೂರು ಮಾರುಕಟ್ಟೆಯಲ್ಲಿ ಧಾರಣೆ ಈಗಿತ್ತು. ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 1700 ರೂಪಾಯಿಗಳು ಹಾಗೂ ಗರಿಷ್ಠ 2304 ರೂಪಾಯಿಗಳು. ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1501 ರೂಪಾಯಿಗಳು ಹಾಗೂ ಗರಿಷ್ಠ 2171 ರೂಗಳು. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1701 ರೂಪಾಯಿ ಹಾಗೂ ಗರಿಷ್ಠ 2869. ಮೆಕ್ಕೆಜೋಳ ಜೋಳದ ಅರಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4811 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳಾದ ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 6712 ರೂಪಾಯಿ ಹಾಗೂ ಗರಿಷ್ಠ 8219. ಅವರೆ ಕ್ವಿಂಟಾಲ್ಗೆ ಕನಿಷ್ಠ 5000 ರೂಪಾಯಿ ಹಾಗೂ ಗರಿಷ್ಠ 6375. ಹೆಸರು ಕಾಳು ಕ್ವಿಂಟಾಲ್ಗೆ ಕನಿಷ್ಠ 2353 ಹಾಗೂ ಗರಿಷ್ಠ 7653. ನೆಲಗಡಲೆ ನಾಟಿ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳು ಹಾಗೂ ಗರಿಷ್ಠ 7709 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1690 ರೂಪಾಯಿಗಳು ಹಾಗೂ ಗರಿಷ್ಠ 2986 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ 3329 ರೂಪಾಯಿಗಳು ಹಾಗೂ ಗರಿಷ್ಠ 5619 ರೂಪಾಯಿಗಳಿತ್ತು. ತಿಪಟೂರು ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ 13300 ರೂಪಾಯಿಗಳು ಹಾಗೂ ಗರಿಷ್ಠ 14466 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 8400 ರೂಪಾಯಿ ಹಾಗೂ ಗರಿಷ್ಠ 9500 ರೂಪಾಯಿಗಳಿತ್ತು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 2800 ಹಾಗೂ ಗರಿಷ್ಠ 3500 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3000 ರೂಪಾಯಿ ಹಾಗೂ ಗರಿಷ್ಠ 4000 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3400 ರೂಪಾಯಿಗಳು ಹಾಗೂ ಗರಿಷ್ಠ 4000 ರೂಪಾಯಿಗಳಿತ್ತು. ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1400 ರೂಪಾಯಿಗಳು ಹಾಗೂ ಗರಿಷ್ಠ 2000 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2400 ರೂಪಾಯಿಗಳು ಹಾಗೂ ಗರಿಷ್ಠ 3000 ರೂಪಾಯಿಗಳಿತ್ತು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 1800 ರೂಪಾಯಿಗಳು ಹಾಗೂ ಗರಿಷ್ಠ 2200 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 1000 ರೂಪಾಯಿಗಳು ಹಾಗೂ ಗರಿಷ್ಠ 5500 ರೂಪಾಯಿಗಳವರೆಗಿತ್ತು. ಅನಾನಸ್ ಕ್ವಿಂಟಾಲ್ಗೆ 2000 ಕನಿಷ್ಠ ಹಾಗೂ ಗರಿಷ್ಠ 3000 ರೂಪಾಯಿ. ಅಕ್ಕಿ ಕ್ವಿಂಟಾಲ್ಗೆ 2900 ರೂಪಾಯಿಗಳು ಹಾಗೂ ಗರಿಷ್ಠ 2900 ರೂಪಾಯಿಗಳು. ಹೀರೆಕಾಯಿ ಕನಿಷ್ಠ 3400 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಹಾಗೂ ಗರಿಷ್ಠ 4000 ರೂಪಾಯಿಗಳಿತ್ತು. ಟೊಮೆಟೊ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 500 ರೂಪಾಯಿಗಳು ಹಾಗೂ ಗರಿಷ್ಠ 1400 ರೂಪಾಯಿಗಳವರೆಗಿತ್ತು. ಇನ್ನು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳಾದ ಸಜ್ಜೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2125 ರೂಪಾಯಿಗಳು ಹಾಗೂ ಗರಿಷ್ಠ 2464 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1625 ಕನಿಷ್ಠ ಹಾಗೂ ಗರಿಷ್ಠ 2282 ರೂಪಾಯಿಗಳು. ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಹುರುಳಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3400 ರೂಪಾಯಿಗಳು ಹಾಗೂ ಗರಿಷ್ಠ 3800 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3200 ಹಾಗೂ ಗರಿಷ್ಠ 3600 ರೂಪಾಯಿಗಳಿತ್ತು. ಹಿರಿಯೂರು ಮಾರುಕಟ್ಟೆಯಲ್ಲಿ ಸೋಯಾಬೀನ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4905 ರೂಪಾಯಿಗಳು. ಹರಿಹರ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2700 ರೂಪಾಯಿಗಳು. ಹಾವೇರಿ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 2600 ರೂಪಾಯಿಗಳು ಹಾಗೂ ಗರಿಷ್ಠ 2700 ರೂಪಾಯಿಗಳು. ಸೋಯಾಬೀನ್ ಕ್ವಿಂಟಾಲ್ಗೆ ಕನಿಷ್ಠ 4419 ಹಾಗೂ ಗರಿಷ್ಠ 4008 ರೂಪಾಯಿಗಳು. ಹೊನ್ನಾಳಿ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಾಲ್ಗೆ 42055 ರೂಪಾಯಿ ಕನಿಷ್ಠ ಹಾಗೂ ಗರಿಷ್ಠ ಇತ್ತು. ಅಡಿಕೆ ಸಿಪ್ಪೆಗೋಟು ಕ್ವಿಂಟಾಲ್ಗೆ

ಬೆಟ್ಟ ಬಿಟ್ಟಿಳಿಯುತ್ತ ಬಂದಾಳೆ.